ಇವಾಗ ಇನ್ವೆಸ್ಟ್ಮೆಂಟ್ ಅಂದ್ರೆ ಮೆಚಾರಿಟಿ ಅಲ್ಲಿ ಗ್ಯಾರಂಟೀಡ್ ರಿಟರ್ನ್, ನೋ ಬ್ರೋಕರೇಜ್, ನೋ ಹಿಡನ್ ಫೀಸ್. ಒಪ್ಪಿದೆ ನಿಮ್ಮನ್ನಲ್ಲ, ಆಪ್ ಅನ್ನ. ಆರ್ಬಿಐ ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಅತಿಯಾದ ಹರಳು ರಸಗೊಬ್ಬರ ಬಳಕೆಯಿಂದ ಕ್ಷೀಣಿಸುತ್ತಿರುವ ಮಣ್ಣಿನ ಆರೋಗ್ಯ, ಗಾಳಿ ನೀರಿನ ಮಾಲಿನ್ಯ, ಮಣ್ಣಿನ ಸೂಕ್ಷ್ಮಾಣು ಜೀವಿಗಳ ಅವನತಿಗೆ ಪರಿಹಾರ ಇಫ್ಕೋ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ ಡಿಎಪಿ ರಸಗೊಬ್ಬರ. ಆಕಾಶವಾಣಿ ಚಿತ್ರದುರ್ಗ. ಕೃಷಿ ರಂಗ, ರೈತರಿಗಾಗಿ ಕಾರ್ಯಕ್ರಮ. ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕರ್ನಾಟಕ ರೈತ ಸುರಕ್ಷತಾ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಚಿತ್ರದುರ್ಗದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀಯುತ ಬಿ ಮಂಜುನಾಥ್, ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರವೀಣ್ ಚೌಧರಿ ಹಾಗೂ ಉಪ ಕೃಷಿ ನಿರ್ದೇಶಕರಾದ ಶ್ರೀಯುತ ಶಿವಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಈಗಿನ ನಮ್ಮ ಜೊತೆ ಚಿತ್ರದುರ್ಗದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಮಂಜುನಾಥ್ ಸರ್, ಉಪ ಕೃಷಿ ನಿರ್ದೇಶಕರಾದ ಶಿವಕುಮಾರ್ ಸರ್ ಹಾಗೂ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರವೀಣ್ ಚೌಧರಿ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಇದೀಗ ಕರ್ನಾಟಕ ರಾಜ್ಯ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡ್ಲಿಕ್ಕೆ ಬಂದರೆ ಸರ್, ನಿಮಗೆ ಕಾರ್ಯಕ್ರಮ ಸ್ವಾಗತ. ನಮಸ್ಕಾರ ಸರ್. ನಮಸ್ತೆ ಎಲ್ಲ ಆಕಾಶವಾಣಿ ಕೇಂದ್ರದ ಶ್ರೋತೃಗಳಿಗೆ ನನ್ನ ನಮಸ್ಕಾರಗಳು. ಈಗ ಬೆಳೆ ವಿಮೆ ಅಂದ್ರೆ ಬೆಳೆದಂತ ಬೆಳೆಗೆ ರೈತ ಸಂಪೂರ್ಣ ರಕ್ಷಣೆ ಪಡಿಬೇಕಾದ್ರೆ ಮತ್ತೆ ನಷ್ಟ ಉಂಟಾದ ಸಂದರ್ಭದಲ್ಲಿ ಸರ್ಕಾರದಿಂದ ಆರ್ಥಿಕ ಸಹಾಯ ನೀಡಲಿಕ್ಕೆ ಭಾರತ ಸರ್ಕಾರದಿಂದ ಬೆಳೆ ವಿಮೆ ಯೋಜನೆ ಅಂದ್ರೆ PMBY ಅಂದ್ರೆ ಕ್ರಾಪ್ ಇನ್ಸೂರೆನ್ಸ್ ನಮ್ಮ ಬೆಳೆ ಏನಾದರೂ ಅನಿರೀಕ್ಷಿತ ವಿಪತ್ತುಗಳಿಂದ ಹಾನಿಗೊಳಗಾದ್ರೆ ಆರ್ಥಿಕ ನಷ್ಟದಿಂದ ದೂರ ಮಾಡುತ್ತೆ ಹಾಗೂ ಆರ್ಥಿಕವಾಗಿ ನೆರವಾಗುತ್ತೆ. ಜೊತೆಗೆ ಸಾಲಗಾರರಿಂದ ನಮ್ಮನ್ನ ದೂರ ಬಿಡಲು ಈ ಕ್ರಾಪ್ ಇನ್ಸೂರೆನ್ಸ್ ಅಂದ್ರೆ ಬೆಳೆ ವಿಮೆ ತುಂಬಾ ಉಪಯೋಗಕ್ಕೆ ಬರುತ್ತೆ ಅಂತ ಹೇಳ್ಬೋದು. ಸರ್, ಮೊದಲಿಗೆ ಈ ಬೆಳೆ ವಿಮೆ ಅಂದ್ರೆ ಏನ್ ಸರ್? ಬೆಳೆ ವಿಮೆ ನೋಡಿ, ರೈತರು ತಾವು ಬೆಳೀತಕ್ಕಂತ ಬೆಳೆಗಳಿಗೆ ಅದನ್ನ ರಕ್ಷಣೆ ಏನು ಆರ್ಥಿಕ ನಷ್ಟ ಪ್ರಕೃತಿಯ ವೈರುಧ್ಯಗಳಿಗೆ ಅನುಗುಣವಾಗಿ ಆಗ್ತಕ್ಕಂಥದ್ರ ವಿರುದ್ಧ ಒಂದು ರಕ್ಷಣೆಯನ್ನ ಕೋರಿ ವಿಮೆಯನ್ನ ಮಾಡಿಸ್ತಕ್ಕಂಥದ್ದು ಇದು ಬೆಳೆ ವಿಮೆ ಅಂತ. ನಾವು ಹೇಗೆ ಲೈಫ್ ಇನ್ಸೂರೆನ್ಸ್ ಜೀವ ವಿಮೆಯನ್ನ ಮಾಡಿಸ್ತೀವಿ, ಆಕಸ್ಮಿಕ ಅವಘಡಗಳಿಗೆ ನಾವು ತುತ್ತಾದ್ರೆ ಆ ಕುಟುಂಬದ ಮಾಲೀಕರಾಗ್ಲಿ ಅಥವಾ ಕುಟುಂಬರ ಯಾರು ಆದಾಯವನ್ನ ಕುಟುಂಬಕ್ಕೆ ತರ್ತಾ ಇರ್ತಾರೆ, ಅವರು ಏನಾದರೂ ಅವಘಡಕ್ಕೆ ತುತ್ತಾದ ಸಂದರ್ಭದಲ್ಲಿ ಆ ಕುಟುಂಬಕ್ಕೆ ಆರ್ಥಿಕವಾಗಿ ನಷ್ಟ ಉಂಟಾಗಬಾರದು, ಒಂದು ಸ್ಥಿರತೆಯನ್ನ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಜೀವ ವಿಮೆ ಹೇಗೆ ಚಾಲ್ತಿಯಲ್ಲಿದೆ ಅದೇ ರೀತಿನೇ ನಮ್ಮ ಬೆಳೆ ವಿಮೆನೂ ಸಹ ರೈತರು ತಾವು ಇಟ್ಟಂತ ಬೆಳೆಗೆ ಅದರಿಂದ ಬರ್ತಕ್ಕಂತ ಆರ್ಥಿಕ ನಷ್ಟ ಆ ಸಂದಿಗ್ಧ ಹಂತದಲ್ಲಿ ಅಥವಾ ಪ್ರಕೃತಿಯ ವೈಪರೀತ್ಯದಿಂದ ಆಗ್ತಕ್ಕಂತ ಸಂದರ್ಭದಲ್ಲಿ ಅವರಿಗೆ ಒಂದು ರಕ್ಷಣೆ ಕೊಡೋದಕ್ಕಾಗಿ ಇರ್ತಕ್ಕಂತ ಯೋಜನೆ. ಅಂದ್ರೆ ಯಾವ ಒಂದು ಬೆಳೆಗಳಿಗೆ ಹಾನಿ ಆದಾಗ ಈ ಯೋಜನೆಯಿಂದ ಲಾಭ ಆಗುತ್ತೆ ರೈತರಿಗೆ ಅಂತೀರಾ ಸರ್? ಇದರಲ್ಲಿ ಅಧಿಸೂಚಿತ ಬೆಳೆಗಳು ಅಂತ ಅಂತೀವಿ. ಆ ಅಧಿಸೂಚಿತ ಬೆಳೆಗಳಿಗೆ ತಾವು ಬೆಳೀತಾ ಇರ್ತಕ್ಕಂತ ಅಥವಾ ಬೆಳೆಯಲು ಇಚ್ಛೆ ಪಟ್ಟಂತ ಅಧಿಸೂಚಿತ ಬೆಳೆಗಳಿಗೆ ವಿಮೆಯನ್ನ ಮಾಡಿಸೋದಕ್ಕೆ ಅವಕಾಶ ಇರುತ್ತೆ. ಅದನ್ನ ಪ್ರತಿ ವರ್ಷನೂ ಸಹ ನಮ್ಮ ರಾಜ್ಯ ಸರ್ಕಾರನೂ ಸಹ ಕೇಂದ್ರ ಸರ್ಕಾರದೊಂದಿಗೆ ಸಮಾಲೋಚನೆಯನ್ನ ನಡೆಸಿ ಇದರಲ್ಲಿ ಮುಂಗಾರಿನಲ್ಲಿ ಯಾವ ಬೆಳೆಗಳು ಬರ್ತವೆ, ಹಿಂಗಾರಿನಲ್ಲಿ ಯಾವ ಬೆಳೆಗಳು ಬರ್ತವೆ, ಬೇಸಿಗೆಯಲ್ಲಿ ಯಾವ ಬೆಳೆಗಳು ಬರ್ತವೆ ಅಂತಕ್ಕಂಥದ್ದನ್ನ ಅದಕ್ಕೆ ಅನುಗುಣವಾಗಿ ಬೆಳೆಗಳನ್ನ ಅಧಿಸೂಚನೆಯನ್ನ ಮಾಡ್ತಾರೆ. ಇಲ್ಲಿ ನಾವು ಬಹುಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಅಂತಂದ್ರೆ ಒಂದೊಂದು ಹೋಬಳಿಯಲ್ಲಿ, ಒಂದೊಂದು ಪಂಚಾಯತಿನಲ್ಲಿ, ಹಾಗೆ ಒಂದೊಂದು ತಾಲೂಕಿನಲ್ಲಿ, ಜಿಲ್ಲಾನಲ್ಲಿ ಬೆಳೆ ವೈವಿಧ್ಯತೆ ಅಲ್ಲಿಯ ಅವಾಗುಣಕ್ಕೆ ಅನುಗುಣವಾಗಿ ಬೆಳೆಯ ವೈವಿಧ್ಯತೆ ಇರುತ್ತೆ. ಅಲ್ಲಿ ಯಾವ ಬೆಳೆ ಗ್ರಾಮ ಪಂಚಾಯಿತಿ ಮಟ್ಟಕ್ಕೆ ಮುಖ್ಯ ಬೆಳೆ ಅಂತ ನಾವು ಹೇಳ್ತೇವೆ, ಆ ಮುಖ್ಯ ಬೆಳೆಯ ವಿಸ್ತೀರ್ಣ ಒಂದು 50 ಹೆಕ್ಟೇರ್ಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಆ ಬೆಳೆ ಇತ್ತು ಅಂತಂದ್ರೆ ಅದು ಆ ಗ್ರಾಮ ಪಂಚಾಯಿತಿಯ ಮುಖ್ಯ ಬೆಳೆಯಾಗಿರುತ್ತೆ. ಒಂದು ವೇಳೆ ಅದು 50 ಹೆಕ್ಟೇರ್ಗಿಂತ ಕಡಿಮೆ ಇತ್ತು, 125 ಹೆಕ್ಟೇರ್ಗಿಂತ ಹೋಬಳಿ ಮಟ್ಟದಲ್ಲಿ ಅದು ಜಾಸ್ತಿ ಇತ್ತಪ್ಪ, 125 ಹೆಕ್ಟೇರ್ಗಿಂತ ಹೆಚ್ಚಿನ ವಿಸ್ತೀರ್ಣದಲ್ಲಿ ಆ ಬೆಳೆಯನ್ನು ಬೆಳೀತಾ ಇದ್ದಾರೆ ಅಂತಂದ್ರೆ ಅದು ಹೋಬಳಿ ಮಟ್ಟದ ಬೆಳೆಯಾಗಿನೂ ಸಹ ಇಲ್ಲಿ ನೋಂದಣಿ ಮಾಡೋದಿಕ್ಕೆ ಅಥವಾ ವಿಮೆ ಮಾಡಿಸ್ಲಿಕ್ಕೆ ಅವಕಾಶ ಇರುತ್ತೆ. ಸೊ ಇಲ್ಲಿ ಮುಖ್ಯ ಬೆಳೆ ಮತ್ತು ಹೋಬಳಿಯ ಬೆಳೆ, ಮೇಜರ್ ಕ್ರಾಪ್ ಅಂಡ್ ಮೈನರ್ ಕ್ರಾಪ್ ಅಂತಾನು ಸಹ ಹೇಳ್ತೇವೆ. ಮೇಜರ್ ಕ್ರಾಪ್ ಬಂದ್ಬಿಟ್ಟು ಗ್ರಾಮ ಪಂಚಾಯಿತಿಯ ಮುಖ್ಯ ಬೆಳೆ ಆಗಿರುತ್ತೆ, ಮೈನರ್ ಕ್ರಾಪ್ ಅಂತಂದ್ರೆ ಹೋಬಳಿ ಮಟ್ಟದಲ್ಲಿ ಬೆಳೀತಕ್ಕಂತ ಬೆಳೆ, ಅದನ್ನ ವಿಮೆಯನ್ನು ಮಾಡಿಸ್ಲಿಕ್ಕೆ ಅವಕಾಶ ಇರುತ್ತೆ. ಮುಂಗಾರಿನ ಬೆಳೆಗಳಿಗಾದ್ರೆ 2% ಅಷ್ಟು ನಾವು ಎಷ್ಟು ವಿಮೆಯನ್ನ ಮಾಡಿಸ್ಲಿಕ್ಕೆ ಇಷ್ಟಪಡ್ತೇವೆ, ಇಂಡೆಮ್ನಿಟಿ ಪರ್ಸೆಂಟೇಜ್, ಆ ನಂತರ ಒಂದು ನಿರ್ದಿಷ್ಟ ಇಳುವರಿಯನ್ನ ಕೊಡುವಂತದಿರುತ್ತೆ. ಈ ಒಂದು ಬೆಳೆ ಅಂತಂದ್ರೆ ಈಗ ನಾವು ಒಂದೊಂದು ತಾಲೂಕು ತೆಗೆದುಕೊಂಡಾಗ, ಚಳ್ಳಕೆರೆ ತಾಲೂಕು ತೆಗೆದುಕೊಂಡಾಗ ಶೇಂಗಾ ಗ್ರಾಮ ಪಂಚಾಯಿತಿಯ ಮುಖ್ಯ ಬೆಳೆ ಆಗಿರುತ್ತೆ. ಹಾಗೆ ಹಿರಿಯೂರಿನಲ್ಲಿ ಶೇಂಗಾ ಮತ್ತು ರಾಗಿ ಮುಖ್ಯ ಬೆಳೆ ಆಗಿರ್ತಕ್ಕಂಥದ್ದಿದೆ. ಹೊಸದುರ್ಗ ತಾಲೂಕಿನಲ್ಲಿ ರಾಗಿ ಮುಖ್ಯ ಬೆಳೆಯಾಗಿದೆ, ಹೊಳಲ್ಕೆರೆ ತಾಲೂಕಿನಲ್ಲಿ ಮುಸ್ಕಿನ ಜೋಳ ಮುಖ್ಯ ಬೆಳೆಯಾಗಿದೆ, ಚಿತ್ರದುರ್ಗ ತಾಲೂಕಿನಲ್ಲಿ ಮುಸ್ಕಿನ ಜೋಳ ಮುಖ್ಯ ಬೆಳೆಯಾಗಿದೆ, ಮೊಳಕಾಲ್ಮೂರು ತಾಲೂಕಿನಲ್ಲಿ ಶೇಂಗಾ ಮುಖ್ಯ ಬೆಳೆ ಆಗಿರ್ತಕ್ಕಂಥದ್ದು ಸಹ ಇದೆ. ಸೊ ಇವುಗಳಿಗೆ 2% ನಾವು ವಿಮೆ ಮೊತ್ತವನ್ನ ಪಾವತಿ ಮಾಡಬೇಕಾಗಿರ್ತಕ್ಕಂಥದ್ದು ಇರುತ್ತೆ. ಇದ್ರೆ ಸರ್ ಪ್ರವೀಣ್ ಸರ್, ಈಗ ಇದರಲ್ಲಿ ಕಡ್ಡಾಯ ಕವರೇಜು ಮತ್ತೆ ಸ್ವಯಂ ಪ್ರೇರಿತ ಕವರೇಜ್ ಅಂತ ಇರುತ್ತೆ. ಈಗ ಬ್ಯಾಂಕ್ ಅಲ್ಲಿ ರೈತ ಸಾಲ ತಗೊಂಡಂತ ರೈತರು ಕಡ್ಡಾಯವಾಗಿ ಮಾಡಿಸಬೇಕಾಗತ್ತೆ, ಇನ್ನು ಕೆಲವು ರೈತರು ಏನಂದ್ರೆ ಸ್ವಯಂ ಪ್ರೇರಿತವಾಗಿ ಇನ್ಸೂರೆನ್ಸ್ ಕಟ್ತಾರೆ, ಇದು ಯಾವ ರೀತಿ ಅನುಕೂಲ ಆಗುತ್ತೆ ರೈತರಿಗೆ ಅಂತ? ಇದು ಮೊದಲು ಈಗ ಕಳೆದ 2 ವರ್ಷಗಳ ಹಿಂದ್ಗಡೆ ಹೇಳ್ಬೇಕಂತಂದ್ರೆ ಎಲ್ಲಾ ಏನು ಸಾಲ ಪಡಿತಾರೆ ಅಂತ ರೈತರಿಗೆಲ್ಲರೂ ಕಂಪಲ್ಸರಿ ಕಟ್ಟಬೇಕಾದಂತಹ ಪರಿಸ್ಥಿತಿ ಇತ್ತು. ಆದ್ರೆ ಕಳೆದ 2 ವರ್ಷಗಳಿಂದ ಇದನ್ನ ಮಾರ್ಪಾಡು ಮಾಡಿಸಿದ್ದಾರೆ. ಏನಂದ್ರೆ ಆಪ್ಟ್ ಇನ್ ಆಪ್ಟ್ ಔಟ್ ಅಂತೇಳಿ ಅವರಿಗೆ ಒಂದು ಆಪ್ಷನ್ ಕೊಟ್ಟಿದ್ದಾರೆ, ಅವ್ರಿಗೆ ಸ್ವಇಚ್ಛೆಯಿಂದ ಬೇಕಾದ್ರೆ ಭಾಗವಹಿಸಬಹುದು, ಬೇಡ ಅಂದ್ರೆ ಆಪ್ಟ್ ಔಟ್ ಆಪ್ಷನ್ ಕೊಟ್ರೆ ಅವ್ರ ಕಟ್ಟದಲ್ಲೂ ಕೂಡ ಕೇವಲ ಸಾಲವನ್ನು ಮಾತ್ರ ತಗೊಳ್ಳೋದಕ್ಕೆ ಕೂಡ ಅವಕಾಶ ಇದೆ. ಇತರೆ ಸಾಲ ಪಡೆದೇ ಇರತಕ್ಕಂಥ ರೈತರಿಗೆ ಅವರು ಸ್ವಇಚ್ಛೆಯಿಂದ ಮಾಡಿಸ್ಬೇಕಾದಂತಹ ಒಂದು ಅವರ ಸ್ವಇಚ್ಛೆಯಿಂದನೇ ಬಂದು ಅವರು ಈ ವಿಮೆಯನ್ನು ಮಾಡಿಸ್ಬೇಕಾಗತ್ತೆ. ಸಾಲಗಾರರಿಗೆ ಮಾತ್ರ ಅವರಿಗೆ ಅವಕಾಶ ಇದೆ, ಬೇಕಾದ್ರೆ ಮಾಡಿಸ್ಬೋದು, ಬೇಡ ಅಂದ್ರೆ ಬಿಡಬಹುದು. ಈ ಒಂದು ಸವಲತ್ತನ್ನು ಈ ಕಳೆದ 2 ವರ್ಷಗಳಿಂದ ಮಾತ್ರ ಸರ್ಕಾರದಲ್ಲಿ ಕೊಟ್ಟಿದ್ದಾರೆ. ಈಗಾಗಲೇ ಇನ್ನೊಂದು ವಿಚಾರ ಸಾಹೇಬರು ಹೇಳಿದಾಗೆ ಇವು ನಿರ್ಧರಿತ ಮಟ್ಟಗಳು ಅಂತ, ಒಂದು ಪಂಚಾಯಿತಿ ಮಟ್ಟಕ್ಕೆ ಒಂದು ಬೆಳೆಯನ್ನ ಅವರು ನೋಟಿಫೈ ಮಾಡ್ತಾರೆ, ಮತ್ತೆ ಹೋಬಳಿ ಮಟ್ಟಕ್ಕೆ ಕೆಲವು ಬೆಳೆಗಳನ್ನ ನೋಟಿಫೈ ಮಾಡ್ತಾರೆ. ಈಗ ಆಲ್ರೆಡಿ ನಮ್ಮ ಸಾಹೇಬರು ಹೇಳಿದಾಗೆ 50 ಹೆಕ್ಟರ್ಗಿಂತ ಹೆಚ್ಚಿಗೆ ಬಂದಂತ ಮಾತ್ರ ಅವರು ಪಂಚಾಯಿತಿ ಮಟ್ಟಕ್ಕೆ ಕೊಡ್ತಾರೆ, ಅದಕ್ಕಿಂತ ಕಡಿಮೆ ಬಂದಂತ ಬೆಳೆಗಳನ್ನ ಅವ್ರು ಯಾವುದೇ ಕಾರಣಕ್ಕೂ ಅಧಿಸೂಚಿಸೋದಿಲ್ಲ, ಆ ಬೆಳೆಗಳಿಗೆ ವಿಮೆ ಪಾವತಿಸೋದಕ್ಕೆ ಬರೋದಿಲ್ಲ. ಅದನ್ನ ಹೋಬಳಿ ಮಟ್ಟಕ್ಕೆ ಬೇಕಾದ್ರೆ ರೈತರು ಅದನ್ನ ಪಾವತಿಸಬಹುದು. ಈ ಒಂದು ಸವಲತ್ತನ್ನ ಈಗ ಕೊಟ್ಟಿದ್ದಾರೆ ರೈತ ಬಾಂಧವರಿಗೆ. ಸರ್, ಹಂಗಾದ್ರೆ ಬಿತ್ತನೆ ಮಾಡೋ ಸಂದರ್ಭದಿಂದ ಹಿಡಿದು ಒಂದು ಕಟಾವಿನ ನಂತರದವರೆಗೂ ಈ ಕವರೇಜ್ ಸಿಗುತ್ತಾ ರೈತರಿಗೆ? ಹೌದು, ಇದು ಅತಿ ಮುಖ್ಯವಾಗಿ 5 ಹಂತಗಳಲ್ಲಿ ಈ ಯೋಜನೆ ಇದರಿಂದ ಪ್ರಯೋಜನಗಳನ್ನ ಕಲ್ಪಿಸ್ತಕ್ಕಂಥ ವ್ಯವಸ್ಥೆಯನ್ನ ಸರ್ಕಾರ ಮಾಡಿರ್ತಕ್ಕಂಥದ್ದು ಇದೆ. ಇಲ್ಲಿ ಒಂದು ಏನಂತಂದ್ರೆ ರೈತರಲ್ಲಿ ಒಂದು ಜಿಜ್ಞಾಸೆ ಇರತಕ್ಕಂಥದ್ದು ಇದೆ. ನಾನು ಬೆಳೆ ವಿಮೆ ಮಾಡಿಸಿದೀನಿ, ಹೋದ ವರ್ಷ ನನಗೆ ಬಂದಿದೆ, ಈ ವರ್ಷನು ನಾನು ಮಾಡಿಸಿದೀನಿ, ಈ ವರ್ಷ ನನಗೆ ಬಂದೇ ಇಲ್ಲ, ಇದು ಬೆಳೆ ವಿಮೆ ಇದು ಏನಪ್ಪ ಹೀಗೆ ಅಂತೇಳಿ ಅಂತ ಇದನ್ನಿರುತ್ತೆ. ಇಲ್ಲಿ ನಾನು ನಮ್ಮ ರೈತರಲ್ಲಿ ಒಂದು ಮನವರಿಕೆ ಮಾಡಿಕೊಡೋದಕ್ಕೆ ಇಚ್ಛೆ ಪಡೋದು ಅಂತಂದ್ರೆ, ಈಗ ಹೇಗೆ ನಾವು ಜೀವ ವಿಮೆಯನ್ನ ಮಾಡಿಸಿ ಅವಘಡಕ್ಕೆ ತುತ್ತಾದಂತ ಸಂದರ್ಭದಲ್ಲಿ ಅದು ವಿಮೆ ಬರ್ತಕ್ಕಂಥದ್ದು ಇರುತ್ತೆ. ಏನು ಅವಘಡ ಆಗಿಲ್ಲ ಅಂತಂದ್ರೆ ಬರೋ ಸಾಧ್ಯತೆಗಳು ಇರೋದಿಲ್ಲ. ಹಾಗೇನೆ ಬೆಳೆ ವಿಮೆ, ಏನು ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ನಮ್ಗೆ ಈಗ ಶೇಂಗಾ ಬೆಳೆಯನ್ನ ಬೆಳಿತೀವಿ ಅಂದ್ಕೊಳ್ಳಿ, ಎಷ್ಟಕ್ಕೆ ನಾವು ವಿಮೆಯನ್ನ ಮಾಡಿಸ್ತೀವಿ, ವಿಮೆ ಮಾಡಿಸ್ತಕ್ಕಂಥದ್ದು 4 ಕ್ವಿಂಟಾಲ್ಗೆ ಮಾಡಿಸಿರ್ತೀವಿ ಅಂತ ಅಂದ್ಕೊಳ್ಳೋಣ. ನಾಲ್ಕು, ಹೌದು, ನಾನು 1 ಎಕರೆನಲ್ಲಿ ನನಗೆ 4 ಕ್ವಿಂಟಾಲ್ ಇಳುವರಿ ಬರಬೇಕು ಅಂತೇಳಿ, ಆ 4 ಕ್ವಿಂಟಾಲ್ ಇಳುವರಿ ಬರಲಿಲ್ಲ ಅಂತ ಅಂದ್ಕೊಳ್ಳೋಣ. ಯಾಕೆ ಅಂತಂದ್ರೆ ಮಳೆ ಕೊರತೆ ಆಗಿರ್ಬೋದು, ಬರ ಆಗಿರ್ಬೋದು, ಇಲ್ಲ ಅತಿವೃಷ್ಟಿಯಾಗಿ ಆ ಬೆಳೆ ಸರಿಯಾಗಿ ಬರಲಾರದೆ ಇರತಕ್ಕಂಥದ್ದು ಇರ್ಬೋದು. ಇಂತಹ ಸಂದಿಗ್ಧ ಪರಿಸ್ಥಿತಿಗಳಿಂದ ಆ ಪ್ರಕೃತಿಯ ವೈರುಧ್ಯಕ್ಕೆ ತುತ್ತಾಗಿ ನಮಗೆ 4 ಕ್ವಿಂಟಾಲ್ಗೆ ಬದಲಾಗಿ 1 ಕ್ವಿಂಟಲ್ಲೋ 1.5 ಕ್ವಿಂಟಲ್ಲೋ 2 ಕ್ವಿಂಟಲ್ಲೋ ಬಂದಿದೆ ಅಂತ ತಿಳ್ಕೊಳ್ಳೋಣ. ಈಗ 4 ಕ್ವಿಂಟಾಲ್ಗೆ 2 ಕ್ವಿಂಟಲ್ ಅಷ್ಟೇ ಬಂದಿದೆ, ಇನ್ನೂ 2 ಕ್ವಿಂಟಲ್ ನಮಗೆ ಇಳುವರಿ ಬರಲಿಲ್ಲ. ಇಳುವರಿ ಬಂದಿಲ್ಲ ಅಂತಕ್ಕಂಥ ಸಂದರ್ಭದಲ್ಲಿ ಮಾತ್ರ ಏನು 2 ಕ್ವಿಂಟಲ್ ಇಳುವರಿಯ ನಷ್ಟ ಇದೆ, ಅದಕ್ಕೆ ಅನುಗುಣವಾಗಿ ನಮಗೆ ಬೆಳೆ ವಿಮೆ ಬರತಕ್ಕಂಥ ಸಾಧ್ಯತೆಗಳು 99% ಇರುತ್ತೆ. ಇದರಲ್ಲಿ ಯಾವುದೇ ರೀತಿಯ ಗೊಂದಲಗಳಾಗಲಿ ಅನುಮಾನಗಳಾಗಲಿ ಇಲ್ಲ. ಸರ್ಕಾರದ ಇಚ್ಛಾ ಏನಿದೆ, ಸಂದಿಗ್ಧ ಹಂತದಲ್ಲಿ ರೈತರ ಬೆಳೆ ಇದನ್ನ ಏನು ವಿಕೋಪಕ್ಕೆ ತುತ್ತಾಗಿ ಆರ್ಥಿಕ ನಷ್ಟ ಉಂಟಾಗ್ತಕ್ಕಂಥದ್ದನ್ನ ತಪ್ಪಿಸುವ ಸಲುವಾಗಿ ರೈತರಿಗೆ ಆರ್ಥಿಕವಾಗಿ ರಕ್ಷಣೆಯನ್ನ ಕೊಡ್ತಕ್ಕಂಥ ಉದ್ದೇಶದಿಂದ ಬೆಳೆ ವಿಮೆಯನ್ನ ತಂದಿರತಕ್ಕಂಥದ್ದಿದೆ. ಈಗ ಒಂದು ವೇಳೆ ಹೌದು ನನಗೆ ಕಾಲಕಾಲಕ್ಕೆ ಸರಿಯಾಗಿ ಮಳೆ ಆಯಿತು, 4 ಕ್ವಿಂಟಲ್ ನನಗೆ ಇಳುವರಿ ಬರಬೇಕಾಗಿತ್ತು, ಈ ಸರಿ ನನಗೆ 4 ಕ್ವಿಂಟಲ್ ಬಂದಿದೆ ಅಥವಾ ಅದಕ್ಕಿಂತನೇ ಹೆಚ್ಚಿನ ಪ್ರಮಾಣದಲ್ಲಿ ನನಗೆ ಇಳುವರಿ ಬಂದಿದೆ ಅಂತಂದ್ರೆ ಖಂಡಿತ ಅಂತ ಸಂದರ್ಭದಲ್ಲಿ ಇದನ್ನ ಏನು ಬೆಳೆ ವಿಮೆ ಅಂತಕ್ಕಂಥದ್ದು ಬರೋದಿಲ್ಲ. ಇಲ್ಲಿ ನಮ್ಮ ರೈತ ಬಾಂಧವರು ತಿಳ್ಕೋಬೇಕಾಗಿರ್ತಕ್ಕಂಥದ್ದು, ನಾವು ಕೇವಲ ನಮ್ಮ ಇಳುವರಿ ನಷ್ಟ ಅನುಭವಿಸಿದ ಸಂದರ್ಭದಲ್ಲಿ ಮಾತ್ರ ನಮಗೆ ಬೆಳೆ ವಿಮೆ ಅಂತಕ್ಕಂಥದ್ದು ಕೈ ಹಿಡಿಯುತ್ತೆ. ಇಲ್ಲ ನಮಗೆ ಚೆನ್ನಾಗಿ ಫಸಲು ಬಂದಿದೆ ಈ ಸಾರಿ ಅಂತಂದ್ರೆ ಫಸಲು ಬಂದಂತ ಸಂದರ್ಭದಲ್ಲಿ ಆರ್ಥಿಕವಾಗಿ ರೈತರಿಗೆ ಫಸಲು ಕೈ ಹಿಡಿಯುತ್ತೆ. ಆ ಫಸಲು ಕೈ ಹಿಡಿಲಿಲ್ಲ ಅಂದಾಗ ವಿಮೆ ಕೈ ಹಿಡಿಯುತ್ತೆ. ಈ ಎರಡೂ ಫಸಲು ಮತ್ತು ವಿಮೆ ಎರಡೂ ಸಹ ಬರೋದಿಲ್ಲ, ಎರಡರಲ್ಲಿ ಯಾವ್ದಾದ್ರು ಒಂದು ಬರ್ತಾ ಇದೆ. ಇದು ನಮ್ಮ ರೈತರು ಮನನ ಮಾಡ್ಕೋಬೇಕು ಅಂತೇಳಿ ನಾನು ಅವರಲ್ಲಿ ಕೇಳ್ಕೊಳ್ತೇನೆ. ಪ್ರವೀಣ್ ಸರ್, ಸರ್ ಹೇಳ್ದಂಗೆ ಇದನ್ನ 2016 ಒಂದು ರಾಷ್ಟ್ರ ಒಂದು ಬೆಳೆ ಒಂದು ಪ್ರೀಮಿಯಂ ಎಂಬ ಒಂದು ಉದ್ದೇಶದಿಂದ ಇದನ್ನ ಆರಂಭಿಸಲಾಯ್ತು. ಈಗ ಸರ್ ಹೇಳ್ದಂಗೆ ನಷ್ಟ ಆದಾಗ ಮಾತ್ರ ಬೆಳೆ ವಿಮೆ ಕೈ ಹಿಡಿಯುತ್ತೆ, ಇಲ್ಲ ಬೆಳೆ ಬಂದಾಗ ರೈತರಿಗೆ ಯಾವುದೇ ರೀತಿ ಇನ್ಸೂರೆನ್ಸ್ ಬರಲ್ಲ. ರೈತರಲ್ಲಿ ಏನಾಗುತ್ತೆ, ನಾವು ಪ್ರತಿ ವರ್ಷ ಕಟ್ತೀವಿ, ಪ್ರತಿ ವರ್ಷ ಇನ್ಸೂರೆನ್ಸ್ ಬರಬೇಕು ಅನ್ನೋದು ಅವರಲ್ಲಿ ಕೆಟ್ಟ ಕಲ್ಪನೆ. ಅದು ತುಂಬಿದೆ, ಒಂದ್ ಎರಡು ದಿವಸ ಬೇಕು ಸ್ವಲ್ಪ ಅದಕ್ಕೆ ಇದಾಗುತ್ತೆ. ಹಾಗಾಗಿ ರೈತ ಬಾಂಧವರಲ್ಲಿ ಅದೇ ಸಾಹೇಬ್ರು ಆಗ್ಲಿ ಗಾಲಿ ಹೇಳಿದಾಗೆ ಅವರು ಇನ್ಸೂರೆನ್ಸ್ ಅನ್ನ ಮಾಡಿಸ್ತಕ್ಕಂಥದ್ದು ಕಷ್ಟ ಬಂದಾಗ ನಮಗೆ ಅದು ರಕ್ಷಣೆ ಕೊಡಲಿ ಅನ್ನೋ ಒಂದು ಉದ್ದೇಶ. ಅದು ಚೆನ್ನಾಗಿ ಬೆಳೆ ಬಂತು ಅಂದ್ರೆ ಬರೋದಿಲ್ಲ ಅಂತಕ್ಕಂಥದ್ದು ಅವ್ರು ಮನವರಿಕೆ ಮಾಡ್ಕೋಬೇಕು. ಚೆನ್ನಾಗಿ ಬಂದಿಲ್ಲ ಅಂದ್ರೆ ಮಾತ್ರ ಅದರ ಆರ್ಥಿಕ ನಷ್ಟವನ್ನು ಇದರಿಂದ ಸರಿದೂಗಿಸ್ತಕ್ಕಂಥ ವ್ಯವಸ್ಥೆ ಸರ್ಕಾರದ ವತಿಯಿಂದ ಆಗುತ್ತೆ. ಹಾಗಾಗಿ ಆ ಮುಂದಿನ ದಿನಗಳು ಹೇಗಿರುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ. ನಮ್ಮಲ್ಲಿ ಏನು ಬೆಳೆ ವಾರ ಏನು ಕಟ್ ಆಫ್ ಡೇಟ್ ಇರುತ್ತೆ, ಜುಲೈ 31 ಹೆಚ್ಚಿನ ಬೆಳೆಗಳ ಕಟ್ ಆಫ್ ಡೇಟ್ ಇದೆ. ಆ ಡೇಟ್ ಒಳಗಡೆ ಅವರು ವಿಮಾ ಕಂತನ್ನು ಪಾವತಿಸ್ಬಿಟ್ಟು ನೋಂದಾವಣೆ ಮಾಡಿಸ್ಬೇಕಾಗತ್ತೆ. ನಂತರ 16 ಆಗಸ್ಟ್ವರೆಗೆ ರಾಗಿ ಮತ್ತೆ ನವಣೆಗೆ ಮಾತ್ರ ಅವಕಾಶ ಇದೆ, ಉಳಿದಂತ ಬೆಳೆಗಳಿಗೆಲ್ಲ ಈ ತಿಂಗಳು 31 ಕೊನೆಯ ದಿನಾಂಕ ಆಗಿರುತ್ತೆ. ಆಗ್ಲೇ ಸಾಹೇಬ್ರು ಹೇಳಿದ್ರು 2% ಮಾತ್ರ ರೈತರ ಹತ್ರ ನಾವು ವಿಮಾ ಕಂತಿಗೆ, ಈಗ 30,000 ಅವ್ರದ್ದು ಇನ್ಸೂರ್ಡ್ ವ್ಯಾಲ್ಯೂ ಇತ್ತು ಅಂದ್ರೆ ಅದಕ್ಕೆ 2% ಅಂದ್ರೆ 600 ಅಂತ. ಬಟ್ ಸರ್ಕಾರದ ವತಿಯಿಂದನೂ ಕೂಡ ಒಟ್ಟಾರೆ ವಿಮಾ ಕಂತು 10% ಇರುತ್ತೆ. ಅದರಲ್ಲಿ 4% ಕೇಂದ್ರ ಸರ್ಕಾರ ಸಹಾಯಧನದ ರೂಪದಲ್ಲಿ ಕೊಡುತ್ತೆ, ಮತ್ತೆ 4% ರಾಜ್ಯ ಸರ್ಕಾರನು ಕೊಡುತ್ತೆ. ರೈತರಿಂದ ಮಾತ್ರ 2% ಅಷ್ಟೇ ಕಟ್ಸ್ಕೊಳ್ತಾರೆ. ಅದು 10% ಆಗಿದ್ದಲ್ಲಿ 3,000 ಕಟ್ಟಬೇಕಾಗುತ್ತೆ ಅವ್ರು, 30,000 ಇನ್ಸೂರ್ಡ್ ಅಮೌಂಟ್ ಇತ್ತು ಅಂದ್ರೆ. ಆದ್ರೆ 3,000 ಬದಲಿಗೆ ಕೇವಲ 600 ಮಾತ್ರ ಈ ವಿಮಾ ಕಂತನ್ನ ಕಟ್ಸ್ಕೊಳ್ತಾರೆ. ಇನ್ನು 2,400 1,200 ಕೇಂದ್ರ ಸರ್ಕಾರದಿಂದ, 1,200 ರಾಜ್ಯ ಸರ್ಕಾರದಿಂದಲೂ ಕೂಡ ಭರಿಸ್ತಾರೆ. ಇದು ಕೂಡ ರೈತರಿಗೆ ಮಾಹಿತಿ ಇದ್ರೆ ಒಳ್ಳೇದು ಅನ್ನೋದು ನಾನು ಹೇಳೋದಕ್ಕೆ ಇಚ್ಛೆಪಟ್ಟೆ. ಸರ್, ಈಗ 5 ನಮ್ಗೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ರಿ ಸರ್, ಅಂದ್ರೆ ರೈತರು ಈಗ ಪ್ರಾರಂಭದಲ್ಲಿ ಬಿತ್ತನೆ ಮಾಡಿರ್ತಾರೆ, ಅಂತ ಸಂದರ್ಭದಲ್ಲಿ ಏನಾದ್ರು ನಷ್ಟ ಆದಾಗ 1%, ಮತ್ತೆ ಕಟಾವಿಗೆ ಬಂದಂತ ಸಂದರ್ಭದಲ್ಲಿ 1%, ಕಟಾವ್ ಆದ ನಂತರ ಪೂರ್ತಿ ಏನಾದ್ರು ನಷ್ಟ ಆದ ರೈತರಿಗೆ 1%, ಈ ತರ ಏನಾದ್ರು ಅನುಕೂಲ ಆಗುತ್ತ ಸರ್? ಖಂಡಿತ. ಇದರಲ್ಲಿ ಬಿತ್ತನೆ ಪೂರ್ವದಲ್ಲಿನೂ ಸಹ ನಾನು ಬೆಳೆನೆ ಇಟ್ಟಿಲ್ಲ, ಹೌದು, ಆದ್ರೆ ನಾನು ಬಿತ್ತನೆ ಅನ್ನೋ ಒಂದು ಭರವಸೆಯ ಮೂಲಕ ಅವರು ಬೆಳೆ ವಿಮೆಯನ್ನ ಮಾಡಿಸಬಹುದು. ನಾನು ಬೆಳೆ ವಿಮೆ ಮಾಡಿಸಿದೀನಿ, ಆದ್ರೆ ಸಕಾಲಕ್ಕೆ ಮಳೆ ಬರಲಿಲ್ಲ, ನಾನು ಬಿತ್ತನೆ ಮಾಡಲಿಲ್ಲ. ಬಿತ್ತನೆ ಮಾಡಿಲ್ಲ ಅಂತಂದ ಸಂದರ್ಭದಲ್ಲಿ ಆ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಆ ಬೆಳೆ ಶೇಕಡ 75% ಹೆಚ್ಚಿನ ಪ್ರದೇಶದಲ್ಲಿ ಅದು ಬಿತ್ತನೆ ಆಗ್ಲಾರದೆ ಇದ್ದಂತ ಸಂದರ್ಭದಲ್ಲಿ ಅಲ್ಲಿ ನಮಗೆ ಮಳೆ ಮಾಪನ ಕೇಂದ್ರಗಳಿಂದನೂ ಸಹ ಮಳೆ ವರದಿನೂ ಸಹ ಸಿಗುತ್ತೆ. ಸೊ ಆ ವರದಿ ಪ್ರಕಾರ ಅಲ್ಲಿ ಬಿತ್ತನೆಗೆ ಬೇಕಾಗಿರೋಷ್ಟು ಮಳೆ ಆಗಿದೆಯಾ ಇಲ್ಲ ಅಂತಕ್ಕಂಥದ್ದು ಒಂದು ಖಾತ್ರಿಯಾಗುತ್ತೆ. ತದನಂತರ ಬಿತ್ತನೆ ಪ್ರಮಾಣನೂ ಸಹ ಶೇಕಡ 75% ಹೆಚ್ಚಿನ ವಿಸ್ತೀರ್ಣದಲ್ಲಿ ಆಗಿಲ್ಲ ಅಂತಕ್ಕಂಥದ್ದು ಖಾತ್ರಿಪಡಿಸಿಕೊಂಡು ನಿರ್ಬಂಧಿತ ಬಿತ್ತನೆ ಅಂತೇಳಿ ಅಂದ್ರೆ ಬಿತ್ತನೆ ಮಾಡಕ್ ಆಗ್ಲಾರ್ದಿರ್ತಕ್ಕಂಥ ಸಂದರ್ಭದಿಂದ ಅವರು ವಿಮೆ ಮಾಡಿಸಿರ್ತಕ್ಕಂಥವ್ರು ವಿಮಾ ಸೌಲಭ್ಯದಿಂದ ವಂಚಿತರಾಗಲಾರದೆ ಇರೋದಕ್ಕಾಗಿ ಶೇಕಡ 25% ಅವರು ಎಷ್ಟು ಮೊತ್ತಕ್ಕೆ ವಿಮೆಯನ್ನ ಮಾಡಿಸಿರ್ತಾರೆ ಅದರದ 25% ಕೊಟ್ಟು ಅವಾಗ ವಿಮಾ ಪಾಲಿಸಿ ಅಲ್ಲಿಗೆ ಕ್ಲೋಸ್ ಆಗುತ್ತೆ. ಯಾಕೆ ಅಂತಂದ್ರೆ ಅದು ಮುಂದೆ ಬೆಳೆನೇ ಇರೋದಿಲ್ಲ, ಬೆಳೆನೇ ಇರೋದಿಲ್ಲ, ಬಿತ್ತನೆ ಆಗಿರೋದಿಲ್ಲ, ಬೆಳೆ ಇರೋದಿಲ್ಲ. ಸೊ ಹಾಗಾಗಿ 25% ಕೊಟ್ಟು ಅದು ಕ್ಲೋಸ್ ಆಗುವಂತ ಸಂದರ್ಭ ಇರುತ್ತೆ. ಇದು ಯಾವಾಗ ನಮ್ಮ ರೈತರ ನೆರವಿಗೆ ಬರುತ್ತೆ? ಏನು ಈಗ ನಮ್ಗೆ ಮುಂಗಾರಿನಲ್ಲಿ July 31 ಬಿತ್ತನೆಗೆ ಬಹುತೇಕ ಬೆಳೆಗಳಿಗೆ, ಒಂದು ಎರಡು ಬೆಳೆಗಳನ್ನು ಹೊರತುಪಡಿಸಿ ಬಹುತೇಕ ಎಲ್ಲ ಬೆಳೆಗಳಿಗೂ ಸಹ ರಾಜ್ಯದಾದ್ಯಂತ ಮುಂಗಾರಿನಲ್ಲಿ July 31 ಬಿತ್ತನೆಗೆ ಅವಕಾಶ ಇರುತ್ತೆ. ಆ 31 ಒಳಗೂ ಸಹ ನಾವು ಬಿತ್ತನೆಗೆ ಪೂರಕವಾಗಿರ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಿಲ್ಲ, ನಾವು ಬಿತ್ತಿಲ್ಲ ಅಂತಂದ್ರೆ ಈ ರೀತಿಯ ಸೌಲಭ್ಯವನ್ನೂ ಸಹ ಬಿತ್ತಲಾರದೆ ಪಡೀಲಿಕ್ಕೆ ಅವಕಾಶ ಇದೆ. ಎರಡನೆಯದು, ನಾನು ಬಿತ್ತನೆ ಮಾಡಿದ್ದೀನಿ, ಬಿತ್ತನೆ ಮಾಡಿ ನನ್ನ ಬೆಳೆ 1 ತಿಂಗಳ ಅವಧಿನೂ ದಾಟಿದೆ, ನನಗೆ ಬಹಳಷ್ಟು ಮಳೆ ಆಗ್ಬಿಟ್ಟಿದೆ, ನನ್ನ ಬೆಳೆ ಹಾಳಾಗ್ತಕ್ಕಂಥ ಸಂಭವ ಇದೆ, ಅತಿವೃಷ್ಟಿಯಿಂದನೂ ಹಾಳಾಗುವಂತ ಸಂಭವ ಇದೆ. ಮತ್ತೊಂದು ಸನ್ನಿವೇಶ, ನಾ ಬಿತ್ತಿದ್ದೀನಿ 1 ತಿಂಗಳ ಆದ ನಂತರ ನನಗೆ ನಿಗದಿತ ಪ್ರಮಾಣದಲ್ಲಿ ಮಳೆ ಆಗ್ಲಾರದೆ ಬರದ ಛಾಯೆ ಆವರಿಸಿಕೊಂಡಿದೆ, ನಂತರ ಬೆಳವಣಿಗೆಯನ್ನು ಸಹ ಬೆಳೆಯ ಬೆಳವಣಿಗೆ ಕುಂಠಿತ ಆಗಿದೆ, ಅದರಿಂದ ನಾನು ಏನು ಆರ್ಥಿಕವಾಗಿ ಯಾವುದೇ ಲಾಭವನ್ನು ನಿರೀಕ್ಷೆ ಮಾಡ್ಲಿಕ್ಕಾಗಲ್ಲ, ಮತ್ತೆ ಇಳುವರಿಯ ಪ್ರಮಾಣನು ಸಹ ಬಹಳ ಕಡಿಮೆ ಆಗುವಂತ ಸಂಭವ ಇರುತ್ತೆ. ಇಂತಹ ಸಂದರ್ಭದಲ್ಲಿನೂ ಸಹ ಮಧ್ಯಂತರ ಬೆಳೆ ವಿಮೆ ಪರಿಹಾರವನ್ನ ಮಿಡ್ ಸೀಸನ್ ಅಡ್ವರ್ಸಿಟಿ ಅಂತ ಹೇಳ್ತೀವಿ. ಸೊ ಈ ಮಿಡ್ ಸೀಸನ್ ಅಡ್ವರ್ಸಿಟಿ ಅಡಿ ಆರ್ಥಿಕ ಸಮೀಕ್ಷೆಯನ್ನ ಮಾಡ್ತೀವಿ, ಒಂದು ಬೆಳೆ ಎಷ್ಟು ಇಳುವರಿಯನ್ನು ಕೊಡುವ ಸಾಮರ್ಥ್ಯ ಇದೆ, ಅದಕ್ಕೆ ಪ್ರಸ್ತುತ ಎಷ್ಟು ಕೊಡ್ಲಿಕ್ಕೆ ಸಾಧ್ಯತೆ ಇದೆ, ಆ ಎಸ್ಟಿಮೇಟೆಡ್ ಲಾಸ್ ಅಲ್ಲಿ ನಾವು ಶೇಕಡ 25% ಅಷ್ಟು ಮಧ್ಯಂತರ ಬೆಳೆ ವಿಮೆ ಪರಿಹಾರವಾಗಿ ರೈತರಿಗೆ ಪಾವತಿ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಇದು ಎರಡನೇ ರೀತಿಯಲ್ಲಿ ಅವರು ಲಾಭವನ್ನ ಪಡಿತಕ್ಕಂಥದ್ದು. ಹೌದು, ನನಗೆ ಮಧ್ಯಂತರ ಬೆಳೆ ವಿಮೆ ಪರಿಹಾರ ಆಗಿದೆ, ಮುಂದೆ ಅದು ಚೇತರಿಕೆನೂ ಕಾಣಬಹುದು. ಆಗ ಒಂದು ವೇಳೆ ಚೇತರಿಕೆ ಕಂಡಂತ ಸಂದರ್ಭದಲ್ಲಿ ಏನೋ ಅದರ ಅವಧಿಗೆ ಅನುಗುಣವಾಗಿ ಬೆಳೆ ಕಟಾವು ಪ್ರಯೋಗಗಳನ್ನ ಮಾಡಿ ಇಳುವರಿಯ ಪ್ರಮಾಣ ಎಷ್ಟಿದೆ ಅಂತಕ್ಕಂಥದ್ದನ್ನ ನೋಡ್ತೇವೆ. ಈಗ ಬಂದಿರತಕ್ಕಂಥ ಇಳುವರಿ ಎಷ್ಟಿದೆ, ಕಳೆದ 7 ವರ್ಷಗಳಲ್ಲಿ ಇಳುವರಿಯ ಪ್ರಮಾಣ ಎಷ್ಟಿದೆ, ಆ ಕಳೆದ 7 ವರ್ಷಗಳಲ್ಲಿ ಅತಿ ಹೆಚ್ಚಿಗೆ ಇಳುವರಿ ಬಂದಿರತಕ್ಕಂಥ 5 ವರ್ಷಗಳ ಇಳುವರಿಯನ್ನು ತೆಗೆದುಕೊಂಡು ಅದರ ಸರಾಸರಿ ಇಳುವರಿಗೂ ಪ್ರಸ್ತುತ ವರ್ಷ ಬಂದಿರತಕ್ಕಂಥ ಇಳುವರಿಗೂ ನಾವು ಅದನ್ನ ತುಲನಾತ್ಮಕವಾಗಿ ಪರಿಶೀಲನೆ ಮಾಡಿ ಎಷ್ಟು ಕಡಿಮೆ ಇದೆ, ಆ ಕಡಿಮೆ ಈಗ ನಮಗೆ ಸರಾಸರಿ ಇಳುವರಿ ಅದನ್ನ ಥ್ರೆಶೋಲ್ಡ್ ಈಲ್ಡ್ ಅಂತ ನಾವು ಹೇಳ್ತೇವೆ. ಥ್ರೆಶೋಲ್ಡ್ ಈಲ್ಡ್ 4 ಕ್ವಿಂಟಲ್ ಇದ್ದು ಪ್ರಸ್ತುತ ನಮಗೆ 1 ಕ್ವಿಂಟಲ್ ಅಷ್ಟೇ ಇಳುವರಿ ಬಂದಿದೆ ಅಂದ್ರೆ ಇನ್ನ 3 ಕ್ವಿಂಟಲ್ ಇಳುವರಿಯ ಕೊರತೆ ಆಗಿದೆ ಈ ವರ್ಷ. ಆ 3 ಕ್ವಿಂಟಲ್ಗೆ ಸಂಬಂಧಪಟ್ಟ ಹಾಗೆ ಪ್ರತಿ ಕ್ವಿಂಟಲ್ಗೆ ಬೆಂಬಲ ಬೆಲೆ ಸರ್ಕಾರ ಘೋಷಣೆ ಮಾಡಿರೋ ಬೆಂಬಲ ಬೆಲೆ ಎಷ್ಟಿದೆ, ಆ ಬೆಂಬಲ ಬೆಲೆಗೆ ಅನುಗುಣವಾಗಿ ಅವರಿಗೆ ಬೆಳೆ ವಿಮೆ ಖಾತೆಗೆ ನೇರವಾಗಿ ಸಂದಾಯ ಆಗ್ತಕ್ಕಂಥದ್ದು ಇದೆ. ಪ್ರವೀಣ್ ಸರ್, ಈಗ ಸರ್ ಹೇಳ್ದಂಗೆ ಅತಿವೃಷ್ಟಿ, ಅನಾವೃಷ್ಟಿ, ಅಕಾಲಿಕ ಮಳೆ ಅಥವಾ ಆಲಿಕಲ್ಲು ಮಳೆ, ಈ ತರ ಒಂದು ಆದಂತ ಸಂದರ್ಭದಲ್ಲಿ ರೈತರು ಏನಾದ್ರೂ ದೂರು ಸಲ್ಲಿಸಬೇಕಾಗುತ್ತೆ. ಹೌದು, ಈಗ ಇನ್ಸೂರೆನ್ಸ್ ಕಟ್ಟಿ ನಾನು ಮುಗಿತಪ್ಪ ನನ್ನ ಕೆಲಸ ಅಂತ ಇರಂಗಿಲ್ಲ. ಇಲ್ಲ, ನಮ್ಮಲ್ಲಿ ಈಗ ಏನಾಗಿದೆ ಅಂತಂದ್ರೆ ರೈತ ಬಾಂಧವರು ಕೂಡ ಇದ್ರ ಬಗ್ಗೆ ಗಮನ ಹರಿಸಬೇಕಾಗತ್ತೆ. ಒಂದು ಬಾರಿ ನಾವು ವಿಮಾ ಕಂತನ್ನ ಪಾವತಿಸಿದ್ವಿ, ಅಲ್ಲಿ ಮುಗೀತು ಅಂತಕ್ಕಂಥದ್ದನ್ನ ಮನೋಭಾವನೆಯಿಂದ ಹೊರಗೆ ಬರಬೇಕಾಗುತ್ತೆ. ಯಾಕೆ ಅಂತಂದ್ರೆ ಈಗ ಅತಿವೃಷ್ಟಿಯಾಗಿ ಸಿಕ್ಕಾಪಟ್ಟೆ ಮಳೆ ಬಂತು, ಇಲ್ಲ ಆಲಿಕಲ್ಲು ಮಳೆ, ಅವೇನಾಗುತ್ತೆ ಕೆಲವು ಪ್ರದೇಶಗಳಲ್ಲಿ ಮಾತ್ರ ಬಿದ್ದಿರುತ್ತೆ. ಆ ಪ್ರದೇಶಗಳಲ್ಲಿ ಇರ್ತಕ್ಕಂತಹ ರೈತರು ಆ ಒಂದು ಆ ಘಟನೆಯಾದ 72 ಗಂಟೆಗಳು ಅಂದ್ರೆ 3 ದಿನಗಳೊಳಗಾಗಿ ಅವರು ವಿಮಾ ಕಂತನ್ನ ಪಾವತಿಸಿರ್ತಕ್ಕಂತಹ ಬ್ಯಾಂಕ್ನಲ್ಲಾಗ್ಲಿ ಅಥವಾ ಇನ್ಸೂರೆನ್ಸ್ ಕಂಪನಿ ಅವ್ರದ್ದೇನು ಶಾಖಾ ಇದೆ ಶಾಖೆಯಲ್ಲಿ ಹೋಗಿ ಅವರು ಅದಕ್ಕೆ ಕಂಪ್ಲೇಂಟ್ ಅನ್ನ ಕೊಡಬೇಕಾಗತ್ತೆ. ಇಂಥ ರೈತರು ಇಂಥ ಕಡೆ ಹಿಂಗಾಗಿದೆ ಅಂತೇಳಿ ಅವರು ಕೊಡಬೇಕಾಗತ್ತೆ. ಈ ಇತ್ತೀಚಿನ ದಿನಗಳಲ್ಲಿ ಏನ್ ಮಾಡಿದ್ದಾರೆ, ಇನ್ಸೂರೆನ್ಸ್ ಕಂಪನಿಯವರು ಒಂದು ಟೋಲ್ ಫ್ರೀ ನಂಬರ್ ಅನ್ನು ಕೂಡ ಕೊಟ್ಟಿದ್ದಾರೆ. ಆ ಟೋಲ್ ಫ್ರೀ ನಂಬರ್ ಅಲ್ಲಿ ಅವರು ರಿಜಿಸ್ಟರ್ ಕೂಡ ಮಾಡಿಸಬಹುದು. ಒಂದು ಖುದ್ದಾಗಿ ಬಂದು ಅರ್ಜಿಯನ್ನಾರು ಕೊಡಬಹುದು, ಇಲ್ಲ ಟೋಲ್ ಫ್ರೀ ಸಂಖ್ಯೆನಲ್ಲಿ ಅವರು ನೋಂದಾವಣೆಯನ್ನು ಕೂಡ ಮಾಡಬಹುದು. ತದನಂತರದಲ್ಲಿ ಯಾರ್ಯಾರು ಇಂತಹ ಒಂದು ಅತಿವೃಷ್ಟಿ ಮಳೆ ಆಗಿ ನೀರು ನಿಂತಿರುತ್ತೆ, ಇಲ್ಲ ಹರಿದು ಹಾಳಾಗಿರುತ್ತೆ, ಇಂಥದ್ದು ಎಲ್ಲಿ ನಿರ್ಧರಿತ ಪ್ರದೇಶಗಳಲ್ಲಿ ಮಾತ್ರ ಆಗಿರುತ್ತೆ, ಆ ಪ್ರದೇಶಗಳಿಗೆ ಅವರು ಭೇಟಿ ಕೊಟ್ಟು ಅದರ ಮುಂದಿನ ಏನು ಪ್ರೋಸೆಸ್ ಇದೆ ಅದನ್ನ ಅವರು ವಿಮಾ ಕಂಪನಿ ಮತ್ತು ಇಲಾಖಾ ಅಧಿಕಾರಿಗಳು ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳೊಂದಿಗೆ ಜಂಟಿ ಸಮೀಕ್ಷೆ ಮಾಡಿ ಅದರ ಪರಿಹಾರಕ್ಕೆ ಅದನ್ನ ವ್ಯವಸ್ಥೆಯನ್ನ ಮಾಡ್ತಾರೆ. ಬಟ್ ರೈತ ಬಾಂಧವರು ತಿಳ್ಕೊಬೇಕಾದಂಥದ್ದು ಇಷ್ಟೇ, ಯಾವುದೇ ಆಲಿಕಲ್ಲು ಮಳೆ ಇರ್ಬೋದು, ಇಲ್ಲ ಅತಿವೃಷ್ಟಿ ಮಳೆ ನಿಂತಿರೋದಿರ್ಬೋದು, ಇಲ್ಲ ಸಿಕ್ಕಾಪಟ್ಟೆ ಹಳ್ಳ ಕೊಚ್ಕೊಂಡೋಗಿ ನಿಮ್ಮ ಹೊಲದಲ್ಲಿರ್ತಕ್ಕಂಥ ಎಲ್ಲ ಬೆಳೆನೂ ಕೂಡ ಕಿತ್ತೋಗಿದೆ ಅನ್ನೋಂಥ ಪರಿಸ್ಥಿತಿನಲ್ಲಿ ಅವರು ಆ ಒಂದು ಕಂಪ್ಲೇಂಟನ್ನು ಕೊಡ್ತಕ್ಕಂಥದ್ದು ಕಡ್ಡಾಯ. 3 ದಿನಗಳ ನಂತರ ಕೊಟ್ಟರೆ ಅದು ವ್ಯಾಲಿಡ್ ಆಗಿ ಅವರು ತಗೊಳ್ಳೋದಿಲ್ಲ. ಹಾಗಾಗಿ 72 ಗಂಟೆಗಳ ಒಳಗಡೆಗೆ ಅವರು ಆ ಒಂದು ದೂರನ್ನು ಸಲ್ಲಿಸಬೇಕಾಗತ್ತೆ. ಅದೇ ರೀತಿ ಸಾಹೇಬರು ಹೇಳಿದಾಗೆ ಇನ್ನ ಒಂದು ಏನಂತಂದ್ರೆ, ಈಗ ಬೆಳೆನೂ ಬಹಳ ಚೆನ್ನಾಗಿ ಬಂದಿರುತ್ತೆ, ಎಲ್ಲ ಆಗಿರುತ್ತೆ, ಇನ್ನೇನು ಕಟಾವ್ ಮಾಡಬೇಕನ್ನೋ ಪರಿಸ್ಥಿತಿ ಇರುತ್ತೆ. ಅಂತ ಪರಿಸ್ಥಿತಿಯಲ್ಲೂ ಕೂಡ ಕೆಲವು ಟೈಮು ಸಿಕ್ಕಾಮಟ್ಟೆ ಮಳೆ ಬಂದ್ಬಿಟ್ಟು ಬಂದಿರತಕ್ಕಂತಹ ಉತ್ಪನ್ನವನ್ನ ಹಾಳು ಮಾಡಿ ಅದನ್ನ ಕಟಾವ್ ಮಾಡೋದಕ್ಕೆ ಬರದೇ ಇರತಕ್ಕಂಥ ಪರಿಸ್ಥಿತಿಗೆ ತಂದೊಡ್ಡ ಸನ್ನಿವೇಶಗಳು ಕೂಡ ಬರ್ತವೆ. ಅದನ್ನ ಪೋಸ್ಟ್ ಹಾರ್ವೆಸ್ಟ್ ಲಾಸಸ್ ಅಂತೀವಿ. ಅಂದ್ರೆ ಕಟಾವ್ ಬಂದಿರತಕ್ಕಂಥದ್ದು ಮತ್ತೆ ಕಿತ್ತಿಟ್ಟಿರ್ತಕ್ಕಂಥದ್ದು ಎರಡನ್ನು ಕೂಡ ಲಾಸ್ ಆಗ್ತಕ್ಕಂಥ ಸನ್ನಿವೇಶಗಳಿರುತ್ತೆ. ಅಂತ ಸನ್ನಿವೇಶಗಳು ಬಂದರೂ ಕೂಡ ಅವರು ಕಂಪ್ಲೇಂಟ್ ಅನ್ನ ರೈತರೇ ಕೊಡಬೇಕಾಗತ್ತೆ. ನಾನು ಹಿಂಗೆ ಕಿತ್ತು ಬಣವೆ ಹಾಕಿದ್ದೆ ಅಥವಾ ಹೊಲದಲ್ಲೇ ಬಿಟ್ಟಿದ್ದೆ, ಹಿಂಗಾಗಿದೆ, ಹಿಂಗ್ ನೀರು ನಿಂತಿದೆ, ಹಾಗಾಗಿ ನನಗೆ ಅದರಿಂದ ಉತ್ಪನ್ನ ಏನು ತಗೊಳ್ಳೋದಕ್ಕೆ ಅವಕಾಶನೇ ಇಲ್ಲ, ಹಾಗಾಗಿ ಇದನ್ನ ನನಗೆ ಪರಿಹಾರ ಕೊಡಿ ಅಂತೇಳಿ ಅವರು ಸ್ವಯಂ ಕೃತವಾಗಿ ದೂರನ್ನ ಸಲ್ಲಿಸಬೇಕಾಗತ್ತೆ. ಎರಡು ಸಂದರ್ಭಗಳಲ್ಲೂ ಕೂಡ ಅವರು ಸಲ್ಲಿಸಬೇಕಾಗತ್ತೆ. ಮಾಡಿದಾಗ ಅದನ್ನ ಪ್ರೋಸೆಸ್ ಮಾಡಿಬಿಟ್ಟು ಅದನ್ನ ಪೋಸ್ಟ್ ಹಾರ್ವೆಸ್ಟ್ ಲಾಸಸ್ ಅಲ್ಲಿ ಆಗಿದ್ರೆ ಅದನ್ನು ಕೊಡ್ತಾರೆ, ಇಲ್ಲ ನೀರ್ ನಿಂತ್ಕೊಂಡು ಲಾಸ್ ಆಗಿತ್ತು ಅಂತಂದ್ರೆ ಅದನ್ನು ಕೂಡ ಆಸ್ ಪರ್ ಪ್ರೊಸೀಜರ್ ಅದನ್ನ ಕ್ಲಿಯರ್ ಮಾಡ್ತಾರೆ. ಸರ್, ಅತಿವೃಷ್ಟಿ, ಅನಾವೃಷ್ಟಿ, ಅಕಾಲಿಕ ಮಳೆ, ಆಲಿಕಲ್ಲು ಮಳೆ, ಇವಕ್ಕೆನ ಮತ್ತೆ ಈ ಕೀಟ ರೋಗಗಳ ಬಗ್ಗೆ ಕಂಡು ಬಂದು ಸಾಕಷ್ಟು ಸರಿ ಕೆಲಸ. ಕೀಟ ರೋಗಗಳು ಬಂದಾಗ ಎಂಡಮಿಕ್ ಪೆಸ್ಟ್ ಅಂತೀವಿ. ಅಂದ್ರೆ ಎಲ್ಲೋ ಒಂದ್ ಕಡೆ 2 ಕಡೆ 5 ಎಕರೆ 3 ಎಕರೆ ಆದಿದ್ರೆ ಬರಲ್ಲ. ಈಗ RHC ಅಂತ ಬರ್ತಿತ್ತು ಇತ್ತೀಚಿನ ದಿನಗಳಲ್ಲಿ ನಮ್ಮ ಜಿಲ್ಲೆನಲ್ಲಿ, ಅದು ಈಗಾಗಲೇ 7-8 ವರ್ಷದಿಂದ ಎಲ್ಲೂ ಕಂಡು ಬರ್ತಾ ಇಲ್ಲ. ಕೆಂಪು ತಲೆ ಕಂಬಳಿ ಹುಳು ಅಂತೇಳಿ ಬರ್ತಾ ಇತ್ತು. ಆ ಬಂದ್ರೆ 1,000 ಎಕರೆಗಳಗಟ್ಟಲೆ ಶೇಂಗಾವನ್ನ ನಾಶ ಮಾಡಿ ಹೋಗ್ತಕ್ಕಂಥ ಪರಿಸ್ಥಿತಿ ಇತ್ತು. ಅಂತ ಏನಾದ್ರು ಎಂಡಮಿಕ್ ಪೆಸ್ಟ್, ಒಂದೇ ಪೆಸ್ಟ್ ಹೆಚ್ಚಿನ ಪ್ರದೇಶದಲ್ಲಿ ಬಂದಾಗ ಅದಕ್ಕೂ ಕೂಡ ಪರಿಗಣಿಸೋದಕ್ಕೆ ಅವಕಾಶ ಇರುತ್ತೆ. ಅಂತ ಪರಿಸ್ಥಿತಿಗಳು ಕಡಿಮೆ, ನಮ್ಮ ಹವಾಗುಣದಲ್ಲಿ ಅಂತ ಪರಿಸ್ಥಿತಿಗಳು ಬರ್ತಕ್ಕಂಥದ್ದು ಕಡಿಮೆ. ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂಗೆ RHC ಮಾತ್ರ ಮೊದಲಿತ್ತು, ಈಗಾಗಲೇ ಕಳೆದ 10-12 ವರ್ಷದಿಂದ ಎಲ್ಲೂ ಕಂಡು ಬರ್ತಾ ಇಲ್ಲ. ಹದವಾಗಿ ಮಳೆ ಆಗಿರ್ತಕ್ಕಂಥ ಜೂನ್ ತಿಂಗಳಲ್ಲಿ ಮಾತ್ರ ಅಲ್ಲಿ ಇಲ್ಲಿ ಸ್ವಲ್ಪ ಕಂಡು ಬರುತ್ತೆ. ಎಂಡಮಿಕ್ ಪೆಸ್ಟ್ ಏನಾದ್ರು ಬಂದ್ರೆ ಅದಕ್ಕೂ ಕೂಡ ರೈತರಿಗೆ ಪರಿಹಾರ ಕೊಡೋದಕ್ಕೆ ಅವಕಾಶ ಇದೆ. ರೈತರು ಈಗ ಇನ್ಸೂರೆನ್ಸ್ ಕಂಪನಿ, ಬ್ಯಾಂಕುಗಳಲ್ಲಿ ಇಲ್ಲಿ ದೂರ ಸಲ್ಲಿಸಬಹುದಾ? ಈಗ ಪ್ರಧಾನಮಂತ್ರಿ ವೆಬ್ಸೈಟ್ ಇರುತ್ತಲ್ಲ, ಅಲ್ಲಿನೂ ದೂರ ಸಲ್ಲಿಸಬಹುದಾ? ದೂರು ಸಲ್ಲಿಸೋದಕ್ಕೆ ಸಂಬಂಧಪಟ್ಟ ಹಾಗೆ ಅವರು ನಮ್ಮ ಕೃಷಿ ಇಲಾಖೆಗಾಗಬಹುದು, ಕಂದಾಯ ಇಲಾಖೆಗಾಗಬಹುದು, ಅಥವಾ ಈ ಒಂದು ಇನ್ಸೂರೆನ್ಸ್ ಕಂಪನಿ ಯಾವುದು ಅನುಷ್ಠಾನ ಮಾಡ್ತಾ ಇರುತ್ತೆ ಆ ಕಂಪನಿಗೆ ಒಂದು ಟೋಲ್ ಫ್ರೀ ನಂಬರ್ ಇರುತ್ತೆ, ಶುಲ್ಕರಹಿತ ಕರೆಯನ್ನು ಸಹ ಮಾಡ್ತಕ್ಕಂಥದಕ್ಕೆ ಅವಕಾಶ ಇರುತ್ತೆ. ಒಂದು ವೇಳೆ ಅವರು ರಿಸೀವ್ ಮಾಡಿಲ್ಲ ಅಂತಂದ್ರು ಕರೆ ನೋಂದಣಿ ಆಗುತ್ತೆ. ಆ ನೋಂದಣಿ ಆದ್ರೂ ಅದನ್ನ ದೂರು ಅಂತಾನೆ ಸ್ವೀಕಾರ ಮಾಡಿ ಮುಂದಿನ ಕ್ರಮ ಜರುಗಿಸೋದಕ್ಕೂ ಅವಕಾಶ ಇದೆ. ಇದರಲ್ಲಿ ನೈಸರ್ಗಿಕ ವಿಕೋಪಕ್ಕೆ ಸಂಬಂಧಪಟ್ಟ ಹಾಗೆ ಮಾತ್ರ ರಕ್ಷಣೆಯನ್ನ ಕೊಡುತ್ತೆ. ಇಲ್ಲಿ ಬೆಳೆ ನಿರ್ವಹಣೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಯಾರು ಅದನ್ನ ವಿಮೆಯನ್ನ ಮಾಡಿಸಿರ್ತಾರೆ ಅದು ಅವರ ಕರ್ತವ್ಯ ಆಗಿರುತ್ತೆ. ಹಾಗಾಗಿ ನಿರ್ವಹಣೆಗೆ ಸಂಬಂಧಿಸಿದಾಗೆ ಅಲ್ಲಿ ಏನಾದರೂ ಅನಾಹುತ ಸಂಭವಿಸಿದ್ರೆ ಅದಕ್ಕೆ ಇದರಲ್ಲಿ ಪರಿಹಾರ ಇರೋದಿಲ್ಲ. ಕೇವಲ ನೈಸರ್ಗಿಕ ವಿಕೋಪಕ್ಕೆ ಸಂಬಂಧಪಟ್ಟಂತ ಸಂದರ್ಭದಲ್ಲಿ ಮಾತ್ರ ಇಲ್ಲಿ ಅವಕಾಶ ಕಲ್ಪಿಸಿರುತ್ತೆ. ಸರ್, ಈಗ ಸಾಕಷ್ಟು ಬೆಳೆಗಳಿಗೆ ಈ ತಿಂಗಳ 31ನೇ ತಾರೀಕು ಅಂತಿಮ ದಿನಾಂಕ ಅಂತ ಹೇಳಿದ್ರಿ. ನಮ್ಮ ರೈತರು ವಿಮಾ ಕಂತು ಯಾವ್ಯಾವ ಬೆಳೆಗೆ ಎಷ್ಟೆಷ್ಟು ಕಟ್ಟಬೇಕಂತ ಏನಾದ್ರೂ ಮಾಹಿತಿ ಹೇಳಲಿಕ್ಕೆ ಆಗುತ್ತೆ? ಖಂಡಿತ. ಈಗ ಮುಸುಕಿನ ಜೋಳ, ನೀರಾವರಿ, ಇದಕ್ಕೆ 2% ಇದನ್ನ ಪಾವತಿ ಮಾಡಬೇಕು. 1 ಹೆಕ್ಟೇರ್ಗೆ 1,290 ರೂಪಾಯಿ ಇರುತ್ತೆ. ಇದು 31/7/25 ವರೆಗೂ ಅವಕಾಶ ಇರುತ್ತೆ, ಅಂದ್ರೆ ಜುಲೈ ಅಂತ್ಯದವರೆಗೂ ಅವಕಾಶ ಇರುತ್ತೆ. ಹಾಗೆ ಮುಸುಕಿನ ಜೋಳ ಮಳೆಯಾಶ್ರಿತಕ್ಕೂ ಸಹ ಈ ತಿಂಗಳ ಅಂತ್ಯದವರೆಗೂ ಅವಕಾಶ ಇದೆ. ಮಳೆಯಾಶ್ರಿತಕ್ಕೆ ಸಂಬಂಧಪಟ್ಟ 1,130 ರೂಪಾಯಿ ಪ್ರೀಮಿಯಂ ಅನ್ನ ಪಾವತಿ ಮಾಡಬೇಕಾಗುತ್ತೆ 1 ಹೆಕ್ಟೇರ್ಗೆ. ಹಾಗೆ ಜೋಳ ನೀರಾವರಿ ಬಂದ್ಬಿಟ್ಟು 2% ಅಷ್ಟು, ವಿಮಾ ಕಂತಿನ 2% ಅಷ್ಟು ತುಂಬಬೇಕು. ಇದು 905 ರೂಪಾಯಿ 1 ಹೆಕ್ಟೇರ್ಗೆ ಪಾವತಿ ಮಾಡಬೇಕಾಗುತ್ತೆ. ಹಾಗೆ ಜೋಳ ಮಳೆಯಾಶ್ರಿತ ಬಂದ್ಬಿಟ್ಟು 1 ಹೆಕ್ಟೇರ್ಗೆ 765 ರೂಪಾಯಿ ಅಷ್ಟು ಪಾವತಿ ಮಾಡಬೇಕು. ಸಜ್ಜೆ ಮಳೆಯಾಶ್ರಿತ ಇಲ್ಲಿ 1 ಹೆಕ್ಟೇರ್ಗೆ 630 ರೂಪಾಯಿ ಪಾವತಿ ಮಾಡಬೇಕಾಗುತ್ತೆ. ಸಾವೆ ಮಳೆಯಾಶ್ರಯಿತ 1 ಹೆಕ್ಟೇರ್ಗೆ 565 ರೂಪಾಯಿ ಪಾವತಿ ಮಾಡಬೇಕು. ತೊಗರಿ ಮಳೆಯಾಶ್ರಯಿತ ಕಂತು ಎಷ್ಟಿರುತ್ತೆ ಅಂದ್ರೆ 1.9% ಅಷ್ಟು ಪಾವತಿ ಮಾಡಬೇಕು. 912 ರೂಪಾಯಿ 1 ಹೆಕ್ಟೇರ್ಗೆ ಪಾವತಿಯನ್ನ ಮಾಡಬೇಕಾಗುತ್ತೆ. ಉರುಳಿ ಮಳೆಯಾಶ್ರಯಿತ 1 ಹೆಕ್ಟೇರ್ಗೆ 410 ರೂಪಾಯಿ ಅಷ್ಟು ಪಾವತಿ ಮಾಡಬೇಕು. ಸೂರ್ಯಕಾಂತಿ ನೀರಾವರಿ ಇದು 1 ಹೆಕ್ಟೇರ್ಗೆ 975 ರೂಪಾಯಿ ಪಾವತಿ ಮಾಡಬೇಕಾಗುತ್ತೆ. ಸೂರ್ಯಕಾಂತಿ ಮಳೆಯಾಶ್ರಿತ 815 ರೂಪಾಯಿ ಅಷ್ಟು ಪಾವತಿ ಮಾಡಬೇಕಾಗುತ್ತೆ. ಹಾಗೆ ನೆಲಗಡಲೆ ಮಳೆಯಾಶ್ರಿತ ಆದ್ರೆ ಒಂದು ಹೆಕ್ಟೇರ್ಗೆ 1090 ರೂಪಾಯಿ ಪಾವತಿ ಮಾಡಬೇಕು. ಶೇಂಗಾ ನೀರಾವರಿ ಆದರೆ 1315 ರೂಪಾಯಿ ಪಾವತಿಯನ್ನು ಮಾಡಬೇಕಾಗುತ್ತೆ. ಹತ್ತಿ ನೀರಾವರಿ ಇದು 10% ಇರುತ್ತೆ, ಕಂತಿನ 5% ಅಷ್ಟು ಪಾವತಿ ಮಾಡಬೇಕು. ಇದು ನೀರಾವರಿ ಆದರೆ 3687.50 ರೂಪಾಯಿ ಒಂದು ಹೆಕ್ಟೇರ್ಗೆ ಪಾವತಿ ಮಾಡಬೇಕು. ಮಳೆಯಾಶ್ರಿತ ಹತ್ತಿ ಆದರೆ 2487.50 ರೂಪಾಯಿ ಪಾವತಿ ಮಾಡಬೇಕು. ಹಾಗೆ ಟೊಮ್ಯಾಟೋಗೂ ಸಹ ಇಲ್ಲಿ ಇನ್ಸೂರೆನ್ಸ್ ಅನ್ನ ಮಾಡಿಸೋದಕ್ಕೆ ಅವಕಾಶ ಇದೆ. ಒಂದು ಹೆಕ್ಟೇರ್ಗೆ 7075 ರೂಪಾಯಿಯಷ್ಟು ಪಾವತಿ ಮಾಡಬೇಕಾಗುತ್ತೆ. ಈರುಳ್ಳಿ ಮಳೆಯಾಶ್ರಿತ ಆದರೆ ಇದನ್ನು 5% ಇದೆ, 3937.50 ರೂಪಾಯಿ ತುಂಬಬೇಕಾಗುತ್ತೆ. ಇನ್ನು ರಾಗಿ ಮಳೆಯಾಶ್ರಿತ ಆದರೆ ಒಂದು ಹೆಕ್ಟೇರ್ಗೆ 850 ರೂಪಾಯಿ ತುಂಬಬೇಕಾಗುತ್ತೆ. ಹಾಗೆ ನವಣೆ ಆದರೆ 565 ರೂಪಾಯಿ ಒಂದು ಹೆಕ್ಟೇರ್ಗೆ ಪಾವತಿ ಮಾಡಬೇಕಾಗುತ್ತೆ. ರಾಗಿ ಮತ್ತು ನವಣೆ ಇವೆರಡಕ್ಕೂ ಸಹ 16ನೇ ತಾರೀಕು ಕೊನೆಯ ದಿನಾಂಕ ಆಗಿ ತಿಂಗಳ 15ನೇ ತಾರೀಕಿನವರೆಗೂ ಹೌದು ಕೊಡ್ಲಿಕ್ಕೆ ಅವಕಾಶ ಇದೆ ಸರ್. ನಮ್ಮ ಜೊತೆ ಈಗ ಉಪ ಕೃಷಿ ನಿರ್ದೇಶಕರಾದ ಶಿವಕುಮಾರ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಈಗ ಸರ್ ಇಷ್ಟೊಂದೆಲ್ಲ ಹೇಳಿದ್ರಲ್ಲ, ವಿಮಾ ಕಂತನ ನಮ್ಮ ರೈತರು ಎಲ್ಲಿ ಕಟ್ಟಬೇಕಾಗತ್ತೆ, ಮತ್ತೆ ಕಟ್ಟಲಿಕ್ಕೆ ಏನೇನು ದಾಖಲೆಗಳು ಬೇಕಾಗತ್ತೆ ಸರ್? ಈಗ ಪ್ರಪ್ರಥಮವಾಗಿ ನಾವು ನಮ್ಮ ಚಿತ್ರದುರ್ಗ ರೈತ ಬಾಂಧವರಿಗೆ ಹೇಳಬೇಕು ಅಂತಂದ್ರೆ, ಈಗ ನಮ್ಮ ಜಿಲ್ಲೆ ಪ್ರತಿ ವರ್ಷನೂ ಬರಪೀಡಿತ ಬರಗಾಲದಿಂದ ತುತ್ತಾಗ್ತಿರೋ ಈ ಒಂದು ಹಿನ್ನೆಲೆಯಲ್ಲಿ ದಯವಿಟ್ಟು ಮಳೆ ಬಂದ್ರೆ ನಮಗೆ ನಿಮಗೆ ಎಲ್ಲರಿಗೂ ಒಳ್ಳೇದೇ, ಸುಭಿಕ್ಷ ಆಗುತ್ತೆ ರೈತರು ಆರ್ಥಿಕವಾಗಿ, ಏನು ಕೇಂದ್ರ ಸರ್ಕಾರದ ಒಂದು ಆಸೆ ಇದೆ ಡಬ್ಲಿಂಗ್ ಇನ್ಕಮ್ಗೆ, ಇದಕ್ಕೆ ಪೂರಕವಾಗಿ ನಾವೆಲ್ಲ ಕೆಲಸ ಮಾಡಿದಂಗೆ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ರೈತರು ಈಗ ನಮ್ಮ ಜಂಟಿ ಕೃಷಿ ನಿರ್ದೇಶಕರು ಚಿತ್ರದುರ್ಗ ಜಿಲ್ಲೆ ಮತ್ತು ಮಾನ್ಯ ಸಹಾಯಕ ನಿರ್ದೇಶಕರು ಏನು ಹೇಳಿದರು, ಲೋನಿ ಫಾರ್ಮರ್ಸು ನಾನ್ ಲೋನಿ ಫಾರ್ಮರ್ಸು ಮತ್ತು ಯಾವ್ಯಾವ ಬೆಳೆಗೆ ಯಾವ್ಯಾವ ದಿನಾಂಕ ಇದೆ ನಿಗದಿಪಡಿಸಲಾಗಿದೆ, ಆ ದಿನಾಂಕದೊಳಗೆ ದಯವಿಟ್ಟು ನಿಮ್ಮ ಹತ್ತಿರದ ಪ್ರಾಥಮಿಕ ಸಹಕಾರ ಸಂಘಗಳಾಗಿರ್ಬೋದು, ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಾದರೂ ಇರ್ತವೆ, ಮತ್ತು ನೀವು ಲೋನ್ ತಗೊಳ್ತೀರಾ ರಾಷ್ಟ್ರೀಯ ಗ್ರಾಮೀಣ ಬ್ಯಾಂಕ್ಗಳಲ್ಲೂ ಆಗಿರ್ಬೋದು ಮತ್ತು ಕೆನರಾ ಬ್ಯಾಂಕು SBI ಈ ರೀತಿ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಮತ್ತು ಸಹಕಾರಿ ಸಂಘಗಳಲ್ಲಿ ಮತ್ತು ಕಾಮನ್ ಸರ್ವಿಸ್ ಸೆಂಟರ್ ಅಂತ ಗ್ರಾಮ ಪಂಚಾಯತಿಯಿಂದ ರಾಜೀವ್ ಗಾಂಧಿ ಸೇವಾ ಕೇಂದ್ರ ಅಂತ ಇರ್ತದೆ, ಈ ಎಲ್ಲ ಕೇಂದ್ರಗಳಲ್ಲಿ ದಯವಿಟ್ಟು ನೀವು ಮೊದಲಿಗೆ ಏನು ಮಾಡಬೇಕು ಅಂತಂದರೆ, ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಗಳಿಗೆ ಭೇಟಿ ನೀಡಿ FIDಗಳನ್ನ ಮಾಡಿಸ್ಬೇಕು. ನಿಮ್ಮ ಎಲ್ಲ ದಾಖಲಾತಿಗಳನ್ನ ಪೂರಕವಾದಂಥ ದಾಖಲಾತಿಗಳನ್ನು ಕೊಟ್ಟಲ್ಲಿ ನಮ್ಮ ರೈತ ಸಂಪರ್ಕ ಕೇಂದ್ರಗಳಲ್ಲಿಯೂ ಮಾಡ್ತಾರೆ, ನಮ್ಮ ಸಹಾಯಕ ನಿರ್ದೇಶಕ ಕಚೇರಿನಲ್ಲಿಯೂ ಮಾಡ್ತೀವಿ, ಮತ್ತು ಎಲ್ಲ ರೀತಿ ನೀವು ಡಾಕ್ಯುಮೆಂಟ್ಸ್ನ ರೆಡಿ ಮಾಡಿಕೊಂಡು, ಲೋನ್ ಇದ್ರೆ ನೀವು ಆಯಾ ಶಾರ್ಟ್ ಟರ್ಮ್ ಲೋನ್, ಮೀಡಿಯಂ ಟರ್ಮ್ ಲೋನ್, ಲಾಂಗ್ ಟರ್ಮ್ ಲೋನ್ ಮತ್ತು ಅಭಿವೃದ್ಧಿ ಲೋನ್ ಅಂತ ಎಲ್ಲ ಏನು ನಮ್ಮ DCC ಬ್ಯಾಂಕ್ಗಳಲ್ಲಾಗಿರ್ಬೋದು, ಪ್ರಾಥಮಿಕ ಸಹಕಾರ ಸಂಘಗಳಲ್ಲಾಗಿರ್ಬೋದು ಮತ್ತು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಲೋನ್ ನೀವು ತಗೊಂಡಿರ್ತೀರಾ, ಯಾವ್ಯಾವ ಬೆಳೆಗೆ ತಗೊಂಡಿರ್ತೀರಾ ಆ ಬೆಳೆಗೆ ಆಟೋಮೆಟಿಕ್ ಆಗಿ ನಿಮಗೆ ಆ ಕಂತನ್ನ ಮುರಿದೇ ಕೊಟ್ಟಿರ್ತಾರೆ, ಏನ ಬೆಳೆ ವಿಮಾ ಕಂತನ್ನ ನಿಮಗೆ ಮುರಿದೇ ಕೊಟ್ಟಿರ್ತಾರೆ. ಅದರಲ್ಲಿ ನೀವು ಲೋನಿ ಫಾರ್ಮರ್ಸ್ ಕಟ್ಟೋ ಅವಶ್ಯಕತೆ ಇಲ್ಲ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಮತ್ತು ನಾನ್ ಲೋನಿ ಫಾರ್ಮರ್ಸ್ ನೀವು ಯಾವುದೇ ರೀತಿ ಇರಲ್ಲ ಒಳ್ಳೇದು, ಆದರೆ ನೀವು ಪ್ರಾಕೃತಿಕ ಅವಘಡಗಳಿಗೆ ಬೆಳೆ ತುತ್ತಾದ ಸಂದರ್ಭದಲ್ಲಿ ಮತ್ತು ಪ್ರಕೃತಿ ವಿಕೋಪ, ಇದು ಮಳೆ ಬರದೇನೆ ಇರಬಹುದು, ಬಿತ್ತಿರ್ತೀರಾ ಮಳೆ ಬರಲ್ಲ, ಈಗೇನಾಗಿದೆ ನಮ್ಮ ಹೊಸದುರ್ಗ ಭಾಗದಲ್ಲಿ ಅರ್ಲಿ ಮುಂಗಾರು, ನಾವು ಪೂರ್ವ ಮುಂಗಾರು ನಿರ್ಧರಿತ ಪ್ರದೇಶ ಜಾಸ್ತಿ ನಮ್ಮ ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ಪ್ರದೇಶದಲ್ಲಿ ಬರ್ತದೆ. ಆದರೆ ನಾವು ಅರ್ಲಿ ಮುಂಗಾರು ಅರ್ಲಿ ಮಾನ್ಸೂನ್ ಈ ಸಲ ಈ ವರ್ಷ ಶುರುವಾಗಿ ನಡುವೆ ನಮಗೆ ಮಳೆ ಕೈಕೊಟ್ಟಿದೆ. ಅರ್ಲಿ ಮಾನ್ಸೂನ್ ಅಲ್ಲಿ ಬಂದ ತಕ್ಷಣ ನಾವೆಲ್ಲ ನಮ್ಮ ರೈತ ಬಾಂಧವರು ಭಾರಿ ಖುಷಿಯಾಗಿ ಸಾವೆ ಮತ್ತು ಗ್ರೀನ್ ಗ್ರಾಮ್ ಅನ್ನ ನಮ್ಮ ಪಕ್ಕದ ಎಲ್ಲ ಆಯಾ ವ್ಯಾಪ್ತಿಯ ರೈತ ಸಂಪರ್ಕ ಕೇಂದ್ರಗಳಿಂದ ಶೇಕಡ 50 ರಿಯಾಯಿತಿ ದರದಲ್ಲಿ ಮತ್ತು ಶೇಕಡ 75 ರಿಯಾಯಿತಿ ದರದಲ್ಲಿ ಪರಿಶಿಷ್ಟ ಜಾತಿ ಪಂಗಡ ರೈತರು ತಗೊಂಡು ಹಾಕಿದ್ರಿ, ಒಳ್ಳೇದಾಯ್ತು. ಬಟ್ ಈಗ ಏನಾಗಿದೆ, ಪ್ರಾಕೃತಿಕ ಒಂದು ವಿಕೋಪದ ಒಂದು ಇದರಲ್ಲಿ ನಾವು ಅವಕೃಪೆಗೆ ಒಳಗಾಗಿ ನಡುವೆ ಮಳೆ ಕೈಕೊಟ್ಟಂತ ಸಂದರ್ಭದಲ್ಲಿ ಈಗ ಏನಾಗಿದೆ, ಸಾವೇನು ಇದಾಗಿದೆ, ಹೆಸರು ಸಹ ಭಾರಿ ಬೆಳವಣಿಗೆ ಕುಂಠಿತ ಆಗಿ ಅವುಗಡಕ್ಕೆ. ಈ ಒಂದು ಸಂದರ್ಭದಲ್ಲಿ ನೀವೇನ್ ಮಾಡಬೇಕು, ದಯವಿಟ್ಟು ಇನ್ನೂ ಟೈಮ್ ಇದೆ, ಹೆಸರಿಗಾಗಿರ್ಬೋದು ಸಾವೆಗಾಗಿರ್ಬೋದು, ಏನು ನಮ್ಮ ಮಾನ್ಯ ಕೃಷಿ ನಿರ್ದೇಶಕರು ಜಂಟಿ ಕೃಷಿ ನಿರ್ದೇಶಕರು ಯಾವ್ಯಾವ ಬೆಳೆಗೆ ಯಾವ್ಯಾವ ಇದು ಎಷ್ಟು ಪರ್ಸೆಂಟ್ ಆಫ್ ದಿ ಪ್ರೀಮಿಯಂ ಅಮೌಂಟ್ ನಾವು ಕಟ್ಟಬೇಕು ಅನ್ನೋದು ಇದಾಗಿದೆ. ನೀವು ದಯವಿಟ್ಟು ಈಗಲಾದರೂ ಎಚ್ಚೆತ್ಕೊಂಡು ಈ ಒಂದು ಹಿನ್ನೆಲೆಯಲ್ಲಿ ನಾವು ನಮ್ಮ ಕುಟುಂಬದ ಒಂದು ಆರ್ಥಿಕ ಒಂದು ಸಬಲತೆಗೆ ಮತ್ತು ಒಂದು ಇಲಾಖಾ ಕಾರ್ಯಕ್ರಮಗಳನ್ನು ಪ್ರಧಾನಮಂತ್ರಿಗಳು ಸಾಕಷ್ಟು ಕೇಂದ್ರ ಸರ್ಕಾರದ ಪ್ರಾಯೋಜಿತ ಕಾರ್ಯಕ್ರಮ ವ್ಯಾಪಕವಾಗಿ ನಮ್ಮ ಕೃಷಿ ಇಲಾಖೆ ಮತ್ತು ಕೃಷಿ ಸಂಬಂಧಿತ ಇಲಾಖೆಗಳಿಂದ ವ್ಯಾಪಕವಾಗಿ ನಾವು ಪ್ರಚಾರವನ್ನು ಸಹ ರೈತರ ಮಟ್ಟದಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಗ್ರಾಮ ಮಟ್ಟದಲ್ಲಿ ನಾವು ಕೈಗೊಂಡಿದ್ದೀವಿ. ದಯವಿಟ್ಟು ರೈತ ಬಾಂಧವರು ಈಗಲಾದ್ರೂ ಎಚ್ಚೆತ್ಕೊಂಡು ನಿಮಗೆ ಆರ್ಥಿಕವಾಗಿ ಸ್ಥಿರತೆಯನ್ನು ಕಾಯ್ದುಕೊಳ್ಬೇಕು ನೀವು. ಹಾಗಾಗಿ ಈ ಪ್ರಕೃತಿ ವಿಕೋಪದಿಂದ ಪಾರಾಗೋದಿಕ್ಕಾದ್ರೂ ನೀವು ದಯವಿಟ್ಟು ಪಕ್ಕದ ಪ್ರಾಥಮಿಕ ಸಹಕಾರ ಸಂಘಗಳು ಪತ್ತಿನ ಸಹಕಾರ ಸಂಘಗಳು ಆಗಿರ್ಬೋದು, DCC ಬ್ಯಾಂಕ್ ಪ್ರಾಯೋಜಿತ ಇವು ಇದಾವೆ, ಬ್ರಾಂಚ್ಗಳು ಇದಾವೆ, ಹೋಬಳಿ ಲೆವೆಲ್ ಮತ್ತೆ ಜಿಲ್ಲಾ ಇದರಲ್ಲಿ ಡಿ ಸಿ ಸಿ ಬ್ಯಾಂಕ್ ಬ್ರಾಂಚ್ಗಳು ಸಹ ಇದಾವೆ, ಮತ್ತೆ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ನೀವು ಲೋನ್ ತಗೊಂಡಿದ್ದು ಇದಾಗುತ್ತೆ. ಆದರೂ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಸಹ ಪೂರಕವಾದಂತಹ ನಿಮಗೆ ದಾಖಲೆಗಳು ಎಫ್ ಐ ಡಿ ಮಾಡಿಸಬೇಕು. ದಯವಿಟ್ಟು ನೀವು ಎಫ್ ಐ ಡಿ ಮಾಡಿಸಿ ಎಫ್ ಐ ಡಿ ಬೇಸ್ಡ್ ಇದು ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ಗಳು ಆರ್ ಟಿ ಸಿಗಳನ್ನಂತ ಕೊಟ್ಟಂತ ಸಂದರ್ಭದಲ್ಲಿ ಆರ್ ಟಿ ಸಿನಲ್ಲಿ ನಮೂದಾದಂತಹ ಬೆಳೆಗೆ ಇಲ್ಲ ಬೆಳೆ ದೃಢೀಕರಣ ಪತ್ರವನ್ನು ಅದಕ್ಕೆ ಅಟ್ಯಾಚ್ ಮಾಡಿ ದಯವಿಟ್ಟು ನೀವು ಪ್ರೀಮಿಯಂ ಅಮೌಂಟ್ ಅನ್ನ ಕಡಿಮೆ ಅಮೌಂಟ್ ಇರ್ತದೆ, ಬರೋ ಅಮೌಂಟ್ ನಿಮಗೆ ಇನ್ಸೂರೆನ್ಸ್ ಜಾಸ್ತಿ ಇರ್ತದೆ. ಅವಾಗ ಬೆಳೆ ಕುಂಠಿತಾದಂತಹ ಸಂದರ್ಭದಲ್ಲಿ ಸಹ ನೀವು ಸಮಾಧಾನಕರವಾದಂತಹ ಜೀವನವನ್ನು ಮಾಡಬಹುದು. ಈ ಹಿನ್ನೆಲೆಯಲ್ಲಿ ದಯವಿಟ್ಟು ಎಲ್ಲರೂ ರೈತರು, ಮಳೆ ಬಂದ್ರೆ ರೈತರು ಆರ್ಥಿಕವಾಗಿ ಸುಭಿಕ್ಷರಾಗ್ತಾರೆ, ಮಳೆ ಬರದೆ ಹೋದ್ರೆ ಇದರಿಂದ ನಾವು ಆರ್ಥಿಕವಾಗಿ ಒಂದು ಸಂಕಷ್ಟದಿಂದ ಪಾರಾಗೋದಕ್ಕೆ ಅನುಕೂಲ ಆಗುತ್ತದೆ. ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ, ಈ ಯೋಜನೆ ಕರ್ನಾಟಕ ಸರ್ಕಾರ ಮತ್ತು ಭಾರತ ಸರ್ಕಾರದಿಂದ ಸಹಯೋಗದಲ್ಲಿ ಪ್ರಾಯೋಜಿತ ಯೋಜನೆ. ದಯವಿಟ್ಟು ನಮ್ಮ ಚಿತ್ರದುರ್ಗ ಜಿಲ್ಲೆಯ ರೈತರು ಈ ಒಂದು ಯೋಜನೆಯ ಒಂದು ಲಾಭವನ್ನು ಪಡ್ಕೋಬೇಕು, ಈ ಯೋಜನೆಯಲ್ಲಿ ಸಮಗ್ರವಾಗಿ ಎಲ್ಲರೂ ತೊಡಗಿಸಬೇಕು ಅಂತ ಈ ಮೂಲಕ ಕೃಷಿ ಇಲಾಖೆ ಪರವಾಗಿ ನಾನು ಕೇಳ್ಕೊಳ್ತೀನಿ. ಸರ್, ಕರ್ನಾಟಕ ರಾಜ್ಯ ರೈತ ಸುರಕ್ಷಾ ಪ್ರಧಾನಮಂತ್ರಿ ಬೆಳೆ ವಿಮೆ ಬಗ್ಗೆ ಸಾಕಷ್ಟು ಅರಿವು ಮೂಡಿಸುವಂತಹ ಕಾರ್ಯಕ್ರಮಗಳನ್ನ ನೀವೆಲ್ಲ ಮಾಡ್ತಾ ಇರ್ತೀರ, ಆಕಾಶವಾಣಿ ಮುಖಾಂತರ, ಪತ್ರಿಕೆಗಳ ಮುಖಾಂತರ, ಗ್ರಾಮ ಮಟ್ಟದಲ್ಲೆಲ್ಲ ಮಾಡ್ತಾ ಇರ್ತೀರ. ಆದ್ರೂ 100% ರೈತರು ವಿಮೆ ಮಾಡಿಸಲ್ಲ, ಈ ನಿಟ್ಟಿನಲ್ಲಿ ರೈತರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತಾರೆ ಸರ್? ನಾನು ಪ್ರಥಮವಾಗಿ ರೈತರಿಗೆ ಸಾಕಷ್ಟು ಹವಾಮಾನ ಮುನ್ಸೂಚನೆಯನ್ನು ಸಹ ಕೊಡ್ತಾ ಇರತಕ್ಕಂಥದ್ದಿದೆ. ಆಮೇಲೆ ಸಾಕಷ್ಟು ರೈತರಿಗೆ ಹವಾಮಾನದ ಬಗ್ಗೆ ತಮ್ಮದೇ ಆಗಿರತಕ್ಕಂಥ ಪ್ರಜ್ಞಾವಂತಿಕೆಯನ್ನು ಸಹ ಇರುತ್ತೆ. ಇಲ್ಲಿ ಇವ ಎರಡನ್ನೂ ಸಹ ಅರ್ತ್ಕೊಂಡು ಆ ಹಂಗಾಮು ಹೇಗಿದೆ ಅಂತಕ್ಕಂಥದ್ದನ್ನು ಸಹ ತಿಳ್ಕೊಂಡು ನಾವು ಒಂದು ವೇಳೆ ಜುಲೈ 31 ಬಿತ್ತನೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅಂತಂದ್ರೆ ನಾನು ಎಲ್ಲ ರೈತ ಬಾಂಧವರಲ್ಲಿ ವಿನಂತಿ ಮಾಡಿಕೊಳ್ತಕ್ಕಂಥದ್ದು ಪ್ರಥಮವಾಗಿ ಆರ್ಥಿಕ ಸಂಕಷ್ಟದಿಂದ ಪಾರಾಗೋದಕ್ಕೆ ಈ ಒಂದು ಬೆಳೆ ವಿಮೆಯನ್ನ ಮಾಡಿಸ್ತಕ್ಕಂಥದ್ದನ್ನ ಮಾಡಿದರೆ ಅವರಿಗೆ 100% ಆರ್ಥಿಕ ಕುಸಿತದಿಂದ ಮೇಲೆ ಬರಲಿಕ್ಕೆ ಸಾಧ್ಯತೆ ಇರುತ್ತೆ. ಇದನ್ನ ಒಂದು ಅವಕಾಶವಾಗಿ ಬಳಸ್ಕೋಬೇಕು ಅಂತಕ್ಕಂಥದ್ದನ್ನ ನಾನು ಕೇಳ್ತೇನೆ. ಈಗ ಕೆಲವು ರೈತರು ನಾವು ಕಟ್ಟೆ ಇಲ್ಲ, ನಮ್ದು ಹಾನಿಗೊಳಗಾಯ್ತು ವಿಕೋಪದಿಂದ ಅಂತಾರೆ, ಏನ್ ಮಾಡ್ಲಿಕ್ಕೆ ಅವಕಾಶ ಏನಾದ್ರೂ? ಇಲ್ಲಿ ಸರ್ಕಾರ ಒಂದು ಎರಡು ರೀತಿ ಇದಿದೆ. ಒಂದು ಬೆಳೆ ವಿಮೆ, ಬೆಳೆ ವಿಮೆಯನ್ನ ನಾವು ಮಾಡಿಸ್ತಕ್ಕಂಥದ್ದು. ಆ ಬೆಳೆಯಿಂದ ಏನು ನಮಗೆ ಉತ್ಪನ್ನ ಬರ್ತಾ ಇತ್ತು, ಆ ಉತ್ಪನ್ನದಿಂದ ಎಷ್ಟು ನಮಗೆ ಆರ್ಥಿಕವಾಗಿ ರೈತರಿಗೆ ಲಾಭ ಆಗ್ತಾ ಇತ್ತು, ಒಂದು ವೇಳೆ ಅದು ಅವಘಡಕ್ಕೆ ತುತ್ತಾದ್ರೆ ಅಥವಾ ಪ್ರಕೃತಿಯ ವೈರುಧ್ಯಕ್ಕೆ ತುತ್ತಾದಾಗ ಆ ಆರ್ಥಿಕವಾಗಿ ಎಷ್ಟು ನಷ್ಟ ಅಂತ ಇದ್ರೆ ಅಷ್ಟು ವಿಮೆಯ ಮೂಲಕ ಕೊಡ್ತಕ್ಕಂಥದ್ದಿದೆ. ಇನ್ನು ಮತ್ತೊಂದು ಅಂತಂದ್ರೆ ನಾನು ಮಾಡಿಸೇ ಇಲ್ಲ, ಆದರೂ ಸಹ ನನಗೆ ಬರ ಬಂತು ಅಥವಾ ನೆರೆ ಬಂತು, ನನಗೆ ಬೆಳೆ ಹಾನಿಯಾಯಿತು ಅಂತ ಅಂದಾಗ ಪ್ರಕೃತಿ ವಿಕೋಪ ಯೋಜನೆಯಡಿ ನ್ಯಾಚುರಲ್ ಕೆಲಾಮಿಟಿ ಅಂತಕ್ಕಂಥ ಇದರಲ್ಲಿ ಅವರಿಗೆ ಪರಿಹಾರ ಬೆಳೆ ಹಾನಿ ಪರಿಹಾರವನ್ನು ಕೊಡ್ತಕ್ಕಂಥದ್ದು ಇರುತ್ತೆ. ಈ ಬೆಳೆ ಹಾನಿ ಪರಿಹಾರವನ್ನು ಕೊಡ್ತಕ್ಕಂಥದ್ರ ಉದ್ದೇಶ ಅವರೇನು ಬೆಳೆಯನ್ನು ಇಟ್ಟಿರ್ತಾರೆ ಆ ಬೀಜ ಹಾಕ್ಬೋದು, ಗೊಬ್ಬರ ಹಾಕ್ಬೋದು, ಅದು ಹಾಕಿರ್ತಕ್ಕಂಥದ್ರದ್ದು ಅದನ್ನು ಕೃಷಿ ಪರಿಕರಗಳಿಗೆ ಎಷ್ಟು ವಿನಿಯೋಗ ಮಾಡಿರ್ತಾರೆ ಅದಕ್ಕೆ ಅನುಗುಣವಾಗಿ ಆ ಒಂದು ಒಂದು ಹೆಕ್ಟೇರ್ ಪ್ರದೇಶಕ್ಕೆ 8,500 ಇರುತ್ತೆ. ಇದು ಒಣ ಬೇಸಾಯದಲ್ಲಿ. ನೀರಾವರಿನಲ್ಲಿನೂ ಸಹ ನನಗೆ ಬೆಳೆ ಹಾನಿ ಆಯಿತು ಅಂತ ಅಂದಾಗ 17,000 ಒಂದು ಹೆಕ್ಟೇರ್ ಪ್ರದೇಶಕ್ಕೆ ಕೊಡೋದಕ್ಕೆ ವ್ಯವಸ್ಥೆ ಇರುತ್ತೆ. ಹಾಗೆ ದೀರ್ಘಾವಧಿಯ ಬೆಳೆಗಳು ಅಥವಾ ಬಹುವಾರ್ಷಿಕ ಬೆಳೆಗಳು ತೋಟಗಾರಿಕಾ ಬೆಳೆಗಳಿಗಾದ್ರೆ 28,000 ವರೆಗೂ ಒಂದು ಹೆಕ್ಟೇರ್ಗೆ ಕೊಡಲಿಕ್ಕೆ ಇರುತ್ತೆ. ಇದು ವಿಮೆ ಮಾಡಿಸಲಾರದೇನೆ ಪ್ರಕೃತಿಯ ವಿಕೋಪ ಅಂದ್ರೆ ನೆರೆ ಆಗ್ಲಿ ಬರ ಆಗ್ಲಿ ಅಂತ ಸಂದರ್ಭದಲ್ಲಿ ನಮ್ಮ ಬೆಳೆ ಹಾನಿ ಆದಂತ ಸಂದರ್ಭದಲ್ಲಿ ಬರುತ್ತೆ. ಬೆಳೆ ವಿಮೆ ಬಂದು ನಾವು ವಿಮೆ ಮಾಡಿಸಿರ್ತೀವಿ, ನಮಗೆ ಯಾವುದೋ ಈ ತರ ಸನ್ನಿವೇಶಗಳಲ್ಲಿ ಆರ್ಥಿಕ ಸಂಕಷ್ಟ ಏನು ಆಗಿರುತ್ತೆ, ಆರ್ಥಿಕ ಸಂಕಷ್ಟದಲ್ಲಿ ಯಾವ ಪ್ರಮಾಣದಲ್ಲಿ ಆರ್ಥಿಕ ಸಂಕಷ್ಟಕ್ಕೆ ಈಡಾಗಿರ್ತಾರೆ ಆ ಪ್ರಮಾಣ ಅಥವಾ ಆ ಶೇಕಡಾವಾರು ಇದರ ಪ್ರಕಾರ ಅವರಿಗೆ ಇದರಲ್ಲಿ ರಕ್ಷಣೆಯನ್ನ ಕೊಡ್ತಕ್ಕಂಥದ್ದಿದೆ. ಪ್ರವೀಣ್ ಸರ್, ಸರ್ ಹೇಳ್ದಂಗೆ ಈ ತಿಂಗಳ 31 ಕೆಲವು ಬೆಳೆಗಳಿಗೆ ಅಂತಿಮ ದಿನಾಂಕ, August 15 ಇನ್ನೊಂದು ಸ್ವಲ್ಪ ಎರಡು ಬೆಳೆಗಳಿಗೆ ಅಂತಿಮ ದಿನಾಂಕ. ನಮ್ಮ ರೈತ ಬಾಂಧವರು ಕೊನೆ ದಿನಾಂಕದವರೆಗೆ ಕಾಯ್ದೆ ಮುಂಚೆನೆ ಒಂದು ವಿಮೆನ ತುಂಬಿದ್ರೆ ಸಾಕಷ್ಟು ಅನುಕೂಲ ಆಗುತ್ತೆ. ಈ ಕೆಲವು ರೈತರು ಏನಾಗುತ್ತೆ, ತುಂಬಾ ನೆಗ್ಲೆಕ್ಟ್ ಮಾಡ್ಬಿಟ್ರು, ಅಂತಿಮ ಹಂತದಲ್ಲಿ ಹೋಗ್ತಾರೆ, ಅವಾಗ ಸರ್ವರ್ ಎಲ್ಲ ತೊಂದರೆ ಆಗ್ಬಿಟ್ಟು ಸಾಕಷ್ಟು ನಷ್ಟ ಅನುಭವಿಸ್ತಾರೆ. ಹಾಗಾಗಿ ರೈತ ಬಾಂಧವರು ವಿಮೆ ಮಾಡಿಸ್ತಕ್ಕಂಥದ್ದು ಈಗ ಹಿಂಗೆ ನಾವು ಮೋಟರ್ ವೆಹಿಕಲ್ ತಗೊಳ್ತಿದ್ದಂಗೆ ವಿಮೆ ಮಾಡಿಸ್ತೀವಿ ಆ ಥರ ಅವರು ಮೆಂಟಾಲಿಟಿನ ಬೆಳೆಸ್ಕೋಬೇಕಾಗುತ್ತೆ. ಯಾಕೆಂತಂದ್ರೆ ಕೆಲವು ರೈತರು ಕೇಳ್ಬೋದು, ಹೌದು ನಾನೀಗ ಶೇಂಗಾ ಬೆಳೆಯನ್ನು ಹಾಕ್ತೀನಿ, ನಾನು ಕಟ್ಬೋದಾ ಒಂದು ವೇಳೆ ಶೇಂಗಾ ಬೆಳೆಯಕ್ಕೆ ಆಗಲ್ಲ ನಾನು, ಅವ್ ತೊಗರಿ ಚೇಂಜ್ ಮಾಡ್ತೀನಿ, ಮತ್ತೆ ಅವಾಗ ಹೆಂಗ್ ಮಾಡೋದು ಅನ್ನೋದು ಕ್ವಶನ್ ಬರುತ್ತಿಲ್ಲ. ಅಂತ ಪರಿಸ್ಥಿತಿಯಲ್ಲಿ ಆದರೂ ಕೂಡ ಯಾವುದೇ ಒಂದು ಆತಂಕ ಪಡತಕ್ಕಂತ ಅವಶ್ಯಕತೆ ಇಲ್ಲ ರೈತ ಬಾಂಧವರಲ್ಲಿ. ಅವರು ಈಗ ಒಂದು ವೇಳೆ ನಾನು ಶೇಂಗಾ ಬೆಳೆಯನ್ನ ಹಾಕ್ತೇನೆ, ಅದಕ್ಕೆ ವಿಮಾ ಕಂತನ ಇಷ್ಟು ಪಾವತಿ ಮಾಡಿದ್ದೀನಿ, ಒಂದು ವೇಳೆ ನನಗೆ ಶೇಂಗಾ ಬೆಳೆಯನ್ನ ಬಿತ್ತೋದಕ್ಕೆ ಅವಕಾಶ ಆಗ್ಲಿಲ್ಲ, ತೊಗರಿ ಬೆಳೆಯನ್ನ ಅದ್ರ ಬದಲು ಬಿತ್ತಿದೆ ಅಂದ್ರು ಕೂಡ ಅವ್ರು ಎಲ್ಲಿ ಪಾವತಿಸಿರ್ತಾರೆ ಅಲ್ಲಿ ಆಪ್ಷನ್ ಇರುತ್ತೆ ಚೇಂಜ್ ಆಫ್ ಕ್ರಾಪ್ ಅಂತೇಳಿ. ಆ ಇದರಲ್ಲಿ ಅದನ್ನ ತೊಗರಿ ಅಂತೇಳಿ ಅದನ್ನ ಚೇಂಜ್ ಮಾಡಿಸಿ ಈ ಕಾಮನ್ ಸರ್ವಿಸ್ ಸೆಂಟರ್ ಅಲ್ಲೇ ಕಟ್ಟಿರ್ತಾರೆ ಅವರು. ರೈತ ಸುರಕ್ಷಾ ಪೋರ್ಟಲ್ ಇದೆ, ಅದರಲ್ಲಿ ಓಪನ್ ಮಾಡ್ಬಿಟ್ಟು ಅವ್ರದ್ದು ರಿವೈಸ್ ಮಾಡೋದಕ್ಕೂ ಕೂಡ ಅವಕಾಶ ಇದೆ. ಏನಾದ್ರು ಡಿಫ್ರೆನ್ಸ್ ಏನಿದೆ ಈ ವಿಮಾ ಕಂತಿಂದ ಆ ಡಿಫ್ರೆನ್ಸ್ ಅನ್ನು ಕೊಟ್ಟ ಕಟ್ಟೋದಕ್ಕೆ ಅವರಿಗೆ ಅವಕಾಶ ಇದೆ. ಹಾಗಾಗಿ ರೈತ ಬಾಂಧವರು ಕೊನೆಯ ದಿನಾಂಕದವರೆಗೂ ಕಾಯತಕ್ಕಂತ ಅವಶ್ಯಕತೆ ಇಲ್ಲ. ಅವರಿಗೆ ಈ ಹಂಗಾಮು ಪ್ರಾರಂಭ ಆಗಿ ಮಧ್ಯದ ಹಂತದಲ್ಲೇ ಅವ್ರು ಕಟ್ಟಕ್ಕಂಥದ್ದು ಬಹಳ ಸುರಕ್ಷೆ. ಯಾಕಂದ್ರೆ ಕೊನೆ ದಿನಗಳಲ್ಲಿ ಸರ್ವರ್ ಇಲ್ಲ, ಇಲ್ಲ ಅವ್ರಿಗೆ ಹೋಗಿ ಕಟ್ಟಕ್ಕಾಗಲಿಲ್ಲ ಅಂದ್ರೆ ಆ ಒಂದು ಸವಲತ್ತಿಂದ ಅವರು ವಂಚಿತರಾಗ್ತಾರೆ. ಹಾಗಾಗಿ ಅವರಿಗೆ ಸರ್ಕಾರ ಈ ಒಂದು ಬದಲಾವಣೆ ಮಾಡ್ಕೊಳ್ಳೋದು ಕೂಡ ಅವಕಾಶ ಇರೋದ್ರಿಂದ ಯಾವುದೇ ಆತಂಕ ಪಡೆದಲ್ಲೇ ಆಮೇಲೆ ಯಾವುದೇ ಹಣನೂ ಕೂಡ ಅವರಿಂದ ವ್ಯಯ ಆಗೋದಿಲ್ಲ, ಇದಕ್ಕೆಲ್ಲ ಅದಕ್ಕೆ ಉಪಯೋಗ ಆಗೇ ಆಗುತ್ತೆ. ಹಾಗಾಗಿ ರೈತ ಬಾಂಧವರು ತಾವು ಈ ಏನು ಈ ಯೋಜನೆಯನ್ನ ಪ್ರಾರಂಭಿಕ ಹಂತದಲ್ಲೇ ಇದನ್ನು ಕಟ್ಟೋದ್ರಿಂದ ಅವರು ಸುರಕ್ಷಿತವಾಗಿ ಆ ಒಂದು ಸವಲತ್ತನ್ನ ಪಡೆಯೋದಕ್ಕೆ ಅವಕಾಶ ಇದೆ. ಈಗ ಬೆಳೆ ವಿಮೆ ಯಾವ ರೀತಿ ಇತ್ಯರ್ಥ ಆಗುತ್ತೆ ಅಂತಕ್ಕಂಥದ್ದು, ಒಂದು ಇಲ್ಲಿ ನಮ್ಮ ರೈತರು ಸ್ವಯಂ ಪ್ರೇರಿತರಾಗಿ ಸ್ವಯಂ ದೃಢೀಕರಿಸಿ ಅವರು ಯಾವುದೇ ಬೆಳೆಗೆ ಅಧಿಸೂಚಿತ ಬೆಳೆಗಳಿಗೆ ತುಂಬೋದಕ್ಕೆ ಅವಕಾಶವನ್ನು ಕಲ್ಪಿಸಿರ್ತಾರೆ. ನಂತರ ಕೃಷಿ ಇಲಾಖೆ, ಕಂದಾಯ ಇಲಾಖೆ, ತೋಟಗಾರಿಕಾ ಇಲಾಖೆ, ರೇಷ್ಮೆ ಇಲಾಖೆ, ಸೊ ಈ ಇಲಾಖೆಗಳನ್ನು ಒಳಗೊಂಡಂತೆ ಬೆಳೆ ಸಮೀಕ್ಷೆಯನ್ನ ಕೈಗೊಳ್ತೇವೆ. ಆ ಬೆಳೆಗೆ ಸಮೀಕ್ಷೆಯನ್ನ ಕೈಗೊಂಡಂತ ಸಂದರ್ಭದಲ್ಲಿ ನಮ್ಮ ರೈತರು ಯಾವ ಬೆಳೆಗೆ ವಿಮೆಯನ್ನು ಮಾಡಿಸಿದ್ದಾರೆ, ಆ ಮಾಡಿಸಿರ್ತಕ್ಕಂಥ ಬೆಳೆಗೂ ನಂತರ ಈ ಬೆಳೆ ಸಮೀಕ್ಷೆನಲ್ಲಿ ದಾಖಲಾಗಿರ್ತಕ್ಕಂಥ ಬೆಳೆನೂ ಸೇಮ್ ಇದೆಯಾ ಅಂತೇಳಿ, ಒಂದೇ ಇದ್ರೆ ಅದು ಮಾನ್ಯ ಆಗುತ್ತೆ, ಒಂದು ವೇಳೆ ಬೇರೆ ಇತ್ತು ಅಂತಂದ್ರೆ ಅದು ಮಿಸ್ ಮ್ಯಾಚ್ ಅಂತ ನಾವು ಹೇಳ್ತೇವೆ. ಆ ಮಿಸ್ ಮ್ಯಾಚ್ ಆದಂತಹ ಪ್ರಕರಣಗಳಲ್ಲಿ ಆ ಬೆಳೆ ವಿಮೆ ಇತ್ಯರ್ಥ ಆಗೋದಿಕ್ಕೆ ಮತ್ತೆ ಹಲವಾರು ಮಾನದಂಡಗಳನ್ನ ಸಹ ಸರ್ಕಾರ ಕೊಟ್ಟಿರುತ್ತೆ. ಅದು ನಂತರದ ದಿನಗಳಲ್ಲಿ ಆ ಮಾನದಂಡಗಳಿಗೆ ಅನ್ವಯ ಆಗುವ ರೀತಿಯಲ್ಲಿ ಪೂರಕ ದಾಖಲಾತಿಗಳನ್ನು ಒದಗಿಸಿದಾಗ ಅದು ಇತ್ಯರ್ಥ ಆಗುವಂತದಿರುತ್ತೆ. ಹಾಗಾಗಿ ಯಾವ ಬೆಳೆ ಅವರು ಘೋಷಣೆ ಮಾಡಿರ್ತಾರೆ ಆ ಬೆಳೆನೇ ಬೆಳೆ ಸಮೀಕ್ಷೆಯಲ್ಲಿ ಇರಬೇಕಾಗುತ್ತೆ. ಒಂದು ವೇಳೆ ನಾನು ಬಿತ್ತನೆ ಪೂರ್ವದಲ್ಲಿ ನಾನು ಬೆಳೆ ಯಾವುದೋ ಬೆಳೆ ಬೆಳಿಬೇಕು ಅಂತ ಇದ್ದೀನಿ, ಶೇಂಗಾ ಬೆಳಿಬೇಕು ಅಂತ ಹೇಳಿದ್ದೆ, ಶೇಂಗಾ ಬೆಳೆಯೋದ್ರ ಬದಲಾಗಿ ನಾನು ತೊಗರಿ ಬೆಳೆದಿದ್ದೀನಿ, ಆಗ್ಲೂ ಸಹ ಬೆಳೆ ಪರಿವರ್ತನೆ ಅಂತಂದ್ರೆ ವಿಮೆಯಲ್ಲಿ ಈ ಒಂದು ಬೆಳೆಯನ್ನ ಯಾವ ಬೆಳೆ ಬಿತ್ತಿರ್ತಾರೆ ಬಿತ್ತಿರ್ತಕ್ಕಂತ ಬೆಳೆಯನ್ನ ಬದಲಾವಣೆ ಮಾಡ್ಕೊಳ್ಳೋದಕ್ಕೂ ಅವಕಾಶ ಇರುತ್ತೆ. ಅವರು ಎಲ್ಲಿ ನೋಂದಣಿಯನ್ನ ಮಾಡಿರ್ತಾರೆ ಅಲ್ಲಿ ಹೋಗಿ ಇದನ್ನ ಮತ್ತೆ ಮರು ನೋಂದಣಿಯನ್ನ ಮಾಡ್ಕೋಬೇಕಾಗುತ್ತೆ. ಒಂದು ವೇಳೆ ತುಂಬಿರ್ತಕ್ಕಂಥ ಪ್ರೀಮಿಯಂ ಮೊತ್ತ ಜಾಸ್ತಿ ಇತ್ತು ಅಂತಂದ್ರೆ ನೆಕ್ಸ್ಟ್ ಇದನ್ನ ನೋಂದಾಯಿಸ್ತಕ್ಕಂಥ ಬೆಳೆಯ ಪ್ರೀಮಿಯಂ ಮೊತ್ತ ಕಡಿಮೆ ಇದ್ರೆ ಅದು ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅಷ್ಟು ಅಮೌಂಟ್ ಅವ್ರಿಗೆ ವಾಪಸ್ ಬರುತ್ತೆ. ಒಂದು ವೇಳೆ ಮತ್ತೆ ಬಿತ್ತಿರ ಮಾಡಿ ಬೆಳೆ ವಿಮೆ ಮಾಡಿಸಿರ್ತಕ್ಕಂಥ ಆ ಬೆಳೆಗಿಂತನು ಈಗ ಬಿತ್ತಿರ್ತಕ್ಕಂಥ ಬೆಳೆ ಬೇರೆ ಇದ್ದಂತ ಸಂದರ್ಭದಲ್ಲಿ ಅದಕ್ಕೆ ತುಂಬಬೇಕಾಗಿರ್ತಕ್ಕಂಥ ಪ್ರೀಮಿಯಂ ಅಮೌಂಟ್ ಜಾಸ್ತಿ ಇತ್ತು ಅಂದ್ರೆ ಅವ್ರು ಮತ್ತೆ ಅದನ್ನ ಜಾಸ್ತಿ ತುಂಬಬೇಕಾಗುತ್ತೆ. ಸೊ ಈ ರೀತಿ ಅವಕಾಶನೂ ಸಹ ಇರುತ್ತೆ. ಹಾಗಾಗಿ ಬೆಳೆ ಸಮೀಕ್ಷೆ ಮಾಡ್ಕೊಳ್ತಕ್ಕಂಥದ್ದು ಇಲ್ಲಿ ಕಡ್ಡಾಯ ಇರುತ್ತೆ. ಬೆಳೆ ಸಮೀಕ್ಷೆ ರೈತರು ತಮ್ಮ ರೈತರ ಆ್ಯಪ್ ಅಂತ ನಾವು ಹೇಳ್ತೇವೆ, ಅವರೂ ಸಹ ಆ ಬೆಳೆ ಸಮೀಕ್ಷೆ ಇದಕ್ಕೆ ಗೂಗಲ್ ಪ್ಲೇಸ್ಟೋರ್ಗೆ ಹೋಗಿ ಅದನ್ನ ಡೌನ್ಲೋಡ್ ಮಾಡಿಕೊಂಡು ತಾವೇ ಸ್ವಯರ್ಜಿತವಾಗಿ ತಮ್ಮ ಬೆಳೆಯನ್ನ ತಾವೇ ಬೆಳೆದಿರ್ತಕ್ಕಂಥ ಬೆಳೆಯನ್ನ ತಾವೇ ದಾಖಲು ಮಾಡೋದಕ್ಕೆ ಅವಕಾಶ ಇರುತ್ತೆ. ಇಲ್ಲ ಅಂತಂದ್ರೆ ನಮ್ಮ ಖಾಸಗಿ ನಿವಾಸಿಗಳನ್ನು ಸಹ ಇರ್ತಾರೆ, ಆ ಗ್ರಾಮಕ್ಕೆ ಸಂಬಂಧಪಟ್ಟಾಗಿ ಒಬ್ರು ಖಾಸಗಿ ನಿವಾಸಿ ಇರ್ತಾರೆ, ಅವರ ಮೂಲಕನಾದರೂ ದಾಖಲು ಮಾಡೋದಕ್ಕೆ ಅವಕಾಶ ಇರುತ್ತೆ. ಸೊ ಇದು ಕಡ್ಡಾಯವಾಗಿ ಮಾಡಬೇಕಾಗಿರ್ತಕ್ಕಂಥದ್ದು. ಹಾಗಿದ್ರೆ ಸರ್, ಈಗ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆ ಬಗ್ಗೆ ಇನ್ನೂ ನಮ್ಮ ರೈತರಿಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಹತ್ತಿರ ಇರತಕ್ಕಂಥ ನಮ್ಮ ರೈತ ಸಂಪರ್ಕಗಳನ್ನು ಸಹ ನಮ್ಮ ಕೃಷಿ ಅಧಿಕಾರಿಗಳು ನಮ್ಮ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗೂ ಸಹ ಭೇಟಿಯನ್ನು ಕೊಡಬಹುದು. ಹಾಗೆ ನಮ್ಮ ಕೃಷಿ ಸಂಜೀವಿನಿ ತಂಡದವರನ್ನು ಸಹ ಗ್ರಾಮಗಳಿಗೆ ಭೇಟಿ ನೀಡ್ತಾ ಇರ್ತಾರೆ. ಇದರ ಬಗ್ಗೆ ಮಾಹಿತಿ ಇರತಕ್ಕಂಥ ಪಂಪ್ಲೆಟ್ಸ್ ಅಂತ ನಾವು ಹೇಳ್ತೇವೆ, ಹ್ಯಾಂಡ್ ಬಿಲ್ಸ್ ಆಗಲಿ, ಬ್ರೋಷರ್ಸ್ ಆಗಲಿ, ಪೋಸ್ಟರ್ಸ್ ಆಗಲಿ ಕೊಡ್ತಾ ಇರತಕ್ಕಂಥದ್ದಿದೆ. ನಮ್ಮ ರೈತರು ಈ ಯೋಜನೆಯ ಲಾಭವನ್ನು ಪಡ್ಕೋಬೇಕು ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಆಕಾಶವಾಣಿ ಕೇಂದ್ರದ ಮೂಲಕ ನಮ್ಮ ಎಲ್ಲ ಶ್ರೋತೃಗಳಲ್ಲಿ ಮನವಿಯನ್ನು ಮಾಡಿಕೊಳ್ತೇನೆ. ಧನ್ಯವಾದಗಳು. ರೈತ ಬಂಧವರ, ಇದುವರೆಗೂ ಕರ್ನಾಟಕ ರಾಜ್ಯ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆ ಬಗ್ಗೆ ಚಿತ್ರದುರ್ಗ ಕೃಷಿ ಇಲಾಖೆ ಜಂಟಿ ಕೃಷಿ ನಿರ್ದೇಶಕರಾದ ಬಿ ಮಂಜುನಾಥ್ ಸರ್ ಹಾಗೂ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರವೀಣ್ ಚೌಧರಿ ಸರ್, ಉಪ ಕೃಷಿ ನಿರ್ದೇಶಕರಾದ ಶಿವಕುಮಾರ್ ಸರ್ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರು. ಈ ಎಲ್ಲ ಅನುಕೂಲ ಅನುಕೂಲಗಳನ್ನ ಪಡ್ಕೊಂಡು ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆಗೆ ಒಳಪಟ್ಟು ಅದರಿಂದ ಬರ್ತಕ್ಕಂತ ಅನುಕೂಲಗಳನ್ನ ಪಡ್ಕೊಂಡ್ಲಿ ಅಂತ ಆಕಾಶವಾಣಿ ಹಾರೈಸುತ್ತೆ. ಸರ್, ತಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮ್ಮವರಿಗೆ ಈ ಕಾರ್ಯಕ್ರಮದ ಪರವಾಗಿ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ತೆ, ಧನ್ಯವಾದಗಳು ತಮಗೂ, ನಮ್ಮ ಎಲ್ಲ ಶ್ರೋತೃಗಳಿಗೂ. ಪ್ರಿಯ ಶ್ರೋತೃ ಬಾಂಧವರೇ, ಇದುವರೆಗೂ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕರ್ನಾಟಕ ರೈತ ಸುರಕ್ಷಿತ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಈ ಕುರಿತು ಚಿತ್ರದುರ್ಗದ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಶ್ರೀಯುತ ಬಿ ಮಂಜುನಾಥ್, ಸಹಾಯಕ ಕೃಷಿ ನಿರ್ದೇಶಕರಾದ ಶ್ರೀಯುತ ಪ್ರವೀಣ್ ಚೌಧರಿ ಹಾಗೂ ಉಪ ಕೃಷಿ ನಿರ್ದೇಶಕರಾದ ಶ್ರೀಯುತ ಶಿವಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಲಿಂಗಾಯತ ಸಮುದಾಯದ ವಧುವರರ ಮಾಹಿತಿ ಕೇಂದ್ರ ಚಿತ್ರದುರ್ಗ ಹಾಗೂ ರಾಣಿಬೆನ್ನೂರುಗಳಲ್ಲಿ ಕಚೇರಿ ತೆರೆಯಲಾಗಿದೆ. ನಮ್ಮಲ್ಲಿ ಎಲ್ಲಾ ಜಿಲ್ಲೆಗಳ ವಧುವರರ ಸಂಪೂರ್ಣ ಮಾಹಿತಿ ಲಭ್ಯ. ಸುಮಾರು 8 ವರ್ಷಗಳ ಸೇವೆ ನಮ್ಮದು. ಮಾಹಿತಿಗಾಗಿ ನೇತ್ರಾ ಪಾಟೀಲ್ಗೆ ಕರೆ ಮಾಡಿ 9482574856. ನಿಮ್ಮ ಕನಸಿನ ಮನೆ ಹೈಟೆಕ್ ಆಗಿ ಕಾಣಲು ನಮ್ಮ ಶ್ರೀ ದ್ಯಾವಲಾಂಬ ಟೈಲ್ಸ್ ಮತ್ತು ಗ್ರಾನೈಟ್ಗೆ ಒಮ್ಮೆ ಭೇಟಿ ಕೊಡಿ. ನಮ್ಮಲ್ಲಿ ನಿಮ್ಮ ಮನೆಗೆ ಬೇಕಾದ ನೂತನ ವಿನ್ಯಾಸದ ಹಾಗೂ ಅತ್ಯುತ್ತಮ ಗುಣಮಟ್ಟದ ಎಲ್ಲಾ ಪ್ರಸಿದ್ಧ ಕಂಪನಿಗಳ ಟೈಲ್ಸ್ ಲಭ್ಯವಿದೆ. ಸದಾ ಉತ್ತಮ ಗುಣಮಟ್ಟದಲ್ಲಿ ಮೊದಲಿಗರಾಗಿ ನಂಬಿಕೆಗೆ ಹೆಸರಾಗಿರುವ ಶ್ರೀ ದ್ಯಾವಲಾಂಬ ಟೈಲ್ಸ್ ಮತ್ತು ಗ್ರಾನೈಟ್, ದಾವಣಗಿರಿ ಬಡಾವಣೆ, ಚಿತ್ರದುರ್ಗ. ಮೊಬೈಲ್ ನಂಬರ್ 7899 3246 4.